ಅರಣ್ಯ ಬೆಳೆಸುವಂತಹ ಒಂದು ಕಾರ್ಯ ಯಾವ ರೀತಿ ಅವರು ಮಾಡ್ಕೊಂಡು ಬಂದ್ರು, ಏನು ಪ್ರೇರಣೆಯಿಂದ ಅವರು ಈ ಕಾರ್ಯವನ್ನ ಶುರು ಮಾಡಿದ್ರು ಅನ್ನೋದನ್ನ ನಾವು ಅವರಿಂದ ಕೇಳೋಣ. ಈರಪ್ಪ ಚಂದ್ರಾಮಪ್ಪ ನಾಶಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಕಳೆದ 20 ದಶಕಗಳಲ್ಲಿ 20 ವರ್ಷಗಳಲ್ಲಿ ತಾವು ಸರಿಸುಮಾರು 2000 ಅದಕ್ಕಿಂತ ಹೆಚ್ಚು ಗಿಡಗಳನ್ನ ಬೆಳೆಸಿರಿ. ಎಲ್ಲಿ ಸರ್ಕಾರಿ ಲೇಔಟ್ ನೋಡ, ಇಂಥ ಒಂದು ಕೆಲಸ ಮಾಡಬೇಕು ಅನ್ನುವಂತಹ ವಿಚಾರ ಮನಸ್ಸಿಗೆ ಹೆಂಗ್ ಹೊಳಿತು? ಯಾರು ಪ್ರೇರಣೆ ನೀಡಿದ್ರು? ಏನು ಸ್ಫೂರ್ತಿ? ಒಂದು ಗಿಡ ಹಚ್ಚೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಇವತ್ತಿನ ದಿವಸ, ಅದ್ರ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇಲ್ಲ. ನೀವು ಇಲ್ಲಿ ತನಕ 2000 ಗಿಡಗಳನ್ನ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನ ತಾವು ಬೆಳೆದಿದ್ದೀರಿ, ಇದು ಹೆಂಗ್ ಸಾಧ್ಯ ಸರ್? ನಮಗೊಂದು ಮಕ್ಕಳು ಇದ್ದಿದ್ದಲ್ರಿ, ಎಲ್ಲಾರು ಮಕ್ಕಳು ಆತಾರ ಸರ್ ಗಿಡ ಬೆಳೆಸಾರ. ಒಂದು ನಮ್ಮ ಬಿಜಾಪುರ ಜಿಲ್ಲಾದಾಗ ಒಬ್ರು ಬೇಕಲ್ಲ, ನನ್ಗೇನೋ ನನ್ಗ ಕನಸನ ಗಿಡ ಬೆಳೆಸಬೇಕು ಅನ್ನೋದು ನನ್ಗ ಆಸೆ. ಮಕ್ಕಳ ತರ ಇದೇ ನನ್ನ ಮಕ್ಕಳು ಅಂದ್ರೆ ನನ್ನ ಮಕ್ಕಳು ಹಾಕಾರಿ, ಅಲ್ಲಂದ್ರೆ ಅಲ್ಲರಿ. ನನ್ನ ಮನಸ್ಸಿನಾಗ ಏನು ಬತ್ತರಿ, ಈ ಮಕ್ಕಳಕ್ಕಿಂತ ಇದೇ ಮರ ಬೆಳೆಸೋದೇ ನನ್ಗೆ ದೊಡ್ಡ ಪುಣ್ಯ. ಇದಕ್ಕೆ ಸಾವಿರಾರು ಮಂದಿಗೆ ನಾ ಕರೀದ ಅವಶ್ಯಕತೆ ಇಲ್ರಿ. ಆ ಮರ ನೋಡಿದ್ರೆ ಸಾವಿರಾರು ಗಟ್ಟಲೆ ಮಂದಿ ಬರ್ತಾರೆ, ಎರಡು ಚಲ್ಲ ಮಾತಾಡ್ತಾರೆ, ನನ್ನ ಮನಸ್ಸಿಗೆ ಖುಷಿ ಹಾಕ. ನನ್ನ ಮಗನಕ್ಕಿಂತ ಈ ಗಿಡದೇ ಮಗದ್ನ ನನಗೆ ಭಾಳ ಖುಷಿಯಾಗಿಬಿಟ್ಟೈತೆ, ಆನಂದ ಆಗಿಬಿಟ್ಟದ. ಒಂದೊಂದು ಕೆಲವೊಂದು ಮಂದಿರಿ ಇಂಥ ಹಂಗೆ ಕಲ್ ಮನುಷ್ಯ ಇಂಥ ಕೆಲಸ ಮಾಡ್ತಾನ ತಂದ ಬಳಿಕ ನಾವೊಂದು ಗಿಡ ಯಾಕೆ ಹೆಲ್ಪ್ ಮಾಡಬಾರ್ದು? ಹಿಂಗೆ ಸ್ವಲ್ಪ ಮಂದಿ ಮಾಡಿದ್ರಿ, ಎಲ್ಲರು ಕೊಟ್ಟವರು. ಜಿಲ್ಲಾಧಿಕಾರಿ ಪಾಟೀಲ್ ಸಾಹೇಬರು ಸ್ವತಃ ಅವ್ರು ಬಂದರು, ಒಂದಿವಸ ಸ್ಟ್ರೈಕ್ ಮಾಡಿದ್ವಿ ರೀ. ಅವ್ರು ಏನಂದ್ರು, ನೀ ಬೋರ್ ಬೇಕಂತ ಸ್ಟ್ರೈಕ್ ಯಾಕೆ ಮಾಡಿಪ್ಪ, ನೀ ಒಬ್ಬನೇ ಬಂದ್ರೆ ನಾವು ಸ್ವತಃ ನಾನೇ ಬಂದು ಬೋರ್ ಹೊಡೆದು ಕೊಡ್ತಿದ್ದಿಲ್ಲ ಅಂತಂದ್ರು ನನಗೆ ಖುಷಿ ಆಯ್ತು ರೀ. ಅಷ್ಟೇ ಅಂದ್ರೆ ಇಮ್ಮಿಡಿಯೇಟ್ ಅವ್ರು ಬಂದು ಮುಂದಿನ ಡಿ ಸಿ ಪಾಟ್ ಸಾಹೇಬರು ಬೋರ್ ಹೊಡೆದು ಕೊಟ್ಟವರು, ಬಿ ಡಿ ಓ ಕಮಿಷನರ್ ಪೂಜಾರ್ ಸಾಹೇಬರು ಕಂಪೌಂಡ್ ಕಟ್ಟಿದ್ರಿ, ಮುನ್ಸಿಪಾಲ್ಟಿ ಕಮಿಷನರ್ ಸೋನ್ಯೇಗೌಡರು ಇದ್ರಿ, ಕರೆಂಟ್ ಕೊಟ್ಟರು ಸರ, ಉಳ್ಕಿದ್ದೆಲ್ಲ ಗಿಡ ಹಚ್ಚಿದ್ರಿ. ಇನ್ನೂ ಗಿಡ ಹಚ್ಚಬೇಕನ್ನ ನನಗೆ ಇದು ಎಲ್ಲ ಇಲ್ಲಿ ಬಿಜಾಪುರ ಫಾರೆಸ್ಟ್ಗಳು ಎಲ್ಲ ತಿರುಗಾದ್ರೆ ಎಲ್ಲಿ ಸಿಗ್ಲಿಲ್ಲ ರೀ ಗಿಡ ರೀ. ಒಬ್ಬರು ದರ್ಗಾದ ತಕ್ಕೆ ಅವರು ಬಬ್ಲೇಶ್ವರ ಅಲ್ಲಿ ಸಿಗ್ತಾ ಹೋಗತ್ತಂದ್ರೆ ಅಲ್ಲಿ ಹೋಗಿ ತೊಗೊಂಡು ಬಂದಿನಿ, ಗಿಡ ಹಚ್ಚಿದ್ರಿ, ಬೆಳೆದವ್ರಿ ಸರ. ನನ್ನ ಮನ್ಸಿಗೆ ಖುಷಿ ಸಾಕಷ್ಟು, ನಾನು ಇನ್ನೂ ಹುಟ್ಟಿ ಬಂದು ಬೆಳೆದಂಗಾಯ್ತು ರೀ. ಮತ್ತು ಇಷ್ಟೆಲ್ಲ ಮಾಡ್ಕೊತ ಬಂದಿರಿ, ಇನ್ನೂ ಮತ್ತೊಂದು ಕಡೆ ಮಾಡ್ಬೇಕಂದ್ ನಂದು ಆಸೆ ಐತ್ರಿ. ಎಲ್ಲ ನಿಮ್ಮಂಥದ್ದು ಸ್ವಲ್ಪ ಹೆಲ್ಪ್ ಆದ್ರೆ ನಮ್ಗೆ ಇನ್ನ ಖುಷಿ ಆಕ್ರಿ. ಇನ್ನ ಗಿಡ ಬೆಳೆಸ್ಬೇಕಂದ್ ನಾನು ಜೀವನ ಇರೋದ್ರೊಳಗೆ ನಾನು ಬೆಳೆಸ್ಬೇಕು, ಗಿಡ ಒಟ್ಟು ಬೆಳೆಸ್ಬೇಕಂದ್ರೆ ನನ್ಗೆ ಆಸೆ ರೀ. ನಾವು ಮತ್ತೊಂದು ಯಾವುದು ಆಸೆ ಇಟ್ಟಿಲ್ರಿ, ನಾವು ಆಸೆ ಮಾಡಿಲ್ರಿ. ಆಸೆ ಮಾಡಿದ್ರೆ ನಾವು 4 ಮನೆ ಮುಂದೆ ಕೆಲಸ ಮಾಡಿದ್ರೆ ನಾವು ಸಾಕಷ್ಟು ರೊಕ್ಕ ಬರ್ತಿತ್ರಿ, ಕಾರ್ ಗಾಡಿಯಾಗ ತಿರುಗಾಡಿ ಬಹುದಾಗಿತ್ತು ರೀ. ಅದು ನನ್ಗೆ ಇದೇ ನನ್ಗೆ ಮೇನ, ಕಾರ್ ಗಾಡಿ ಪಂಚರ್ ಆಯ್ತಾನೆ ಒತ್ಕೊಂಡು ಹೋಗ್ಬೇಕಾಕ್ರಿ, ಇದು ಪಂಚರ್ ಆಗಲ್ರಿ ಗಿಡ ರೀ. ಬರೋರಿ ಅದಕ್ಕೆ ಬಂದ್ರೆ ಎಷ್ಟೋ ಮಂದಿ ಯಾರೇ ಬರ್ತಾರೆ, ತನ್ನ ಕರಿಗಿತ್ತಮ್ಮ ಅಲ್ಲೇ ಬಂದ್ಸಿ ನಿನ್ಗೆ ಏನ್ ಬೇಕು ಪತ್ ಕೇಳ್ತಾರೆ, ಕಾರ್ ಗಾಡಿ ಇದ್ರೆ ಏನು ದೊಡ್ಡ ಭಾರಿ ಅದಾನ ಅಲ್ಲೇನು ಹೋಗತ್ತಾರೆ. ಇದು ಗಿಡ ಏನು ಬೆಳೆಸಿಕೊಳ್ರಿ ಸರ, ನಾ ಯಾವ ಕಾಲಕ್ಕೂ ಮರಿಲಾರಂತ ಗಿಡ ಅದಾರಿ. ಸಾರಾಟ್ಲೆ ಬರ್ತಾರ, ಸಾರಾಟ್ಲೆ ಮಂದಿ ಹೋಗ್ತಾರಿ. ನನ್ನ ಮಗು ಇತ್ತಂದ್ರೆ ನನ್ನ ಮಗಗೆ ಇಬ್ರು ಬಂದು ಮಾತಾಡ್ಸಿ ಹೋಗ್ತಾರೆ, ಗಿಡಕ್ಕೆ 1000 ಮಂದಿ ಬರ್ತಾರೆ. ಹೂ ಕೊಡ್ತಾರಿ, ಕಾಯಿ ಕೊಡ್ತಾರಿ, ಕಟ್ಟಿಗೆ ಕೊಡ್ತಾರಿ, ತಪ್ಪಲ ಕೊಡ್ತೈತಿ, ನೆರಳು ಕೊಡ್ತೈತ್ರಿ, ಪಕ್ಷಿಗೆ ಇನ್ನೂ ನೆರಳು. ಈಗ ನನ್ನ ಕಷ್ಟ ಆಯ್ತು ನಿಮ್ಮಂತ ಹೇಳ್ಕೊಳಕ್ ಬಂದೀನಿ ಸರ. ಪಕ್ಷಿಗೆ ಕಷ್ಟ ಆಯ್ತಂದ್ರೆ ಅದು ಯಾರಿಗೆ ಹೇಳ್ಬೇಕು? ಅದು ಯಾರಿಗೆ ಹೇಳ್ಬೇಕು? ಅದೇ ಗಿಡ ಬತ್ತಲ್ರಿ, ಅದು ನಾನು ಆವಾಜ್ ಕೇಳ್ತೀನಿ, ಗಿಡದಾಗ ನಾ ತಳ್ಕ ಕೂತಿರ್ತೀನಿ, ಅದ್ರ ಆವಾಜ್ ಕೇಳ್ತೀನಿ. ಏನಪ್ಪ ನಾ ಗಿಡ ಬೆಳೆಸಿದ್ದಕ್ಕೆ ಇಂಥ ಪಕ್ಷಿ ಮುಖ ನೋಡ್ದಲ್ರಿ, ನಾ ಒಂದು ಪಕ್ಷಿ ಮುಖ ನೋಡ್ಬೇಕಾಯ್ತಂದ್ರೆ ಎಲ್ಲೆಲ್ಲ ತಿರುಗಾಡ್ಬೇಕಾಗಿತ್ತು, ನಾ ಕುತ್ತಲ್ಲೇ ನೋಡ್ದಿನಲ್ರಿ, ಅದು ಅದು ಖುಷಿ ಆಯ್ತಲ್ರಿ, ನಾನು ಖುಷಿ ಆದ್ರಿ. ಈಗ ತಾವು ಪಕ್ಷಿದ ನೆನಪು ಮಾಡಿದ್ರಿ, ಸಾಯಂಕಾಲ ಏನು ಪಕ್ಷಿಗಳು ಬರ್ತಾವ ನಿಮ್ಮಲ್ಲಿ? ಬರ್ತಾವ್ರಿ. ಅವುಗಳ ಕಲರ್ ಕೇಳೋದಕ್ಕೆ ಹೆಂಗಿರ್ತದಂತ ಆವಾಜ್ ಸೌಂಡ್ ಅವ್ರದ್ದು ಇನ್ನ ಕೇಳ್ಬೇಕು. ನನ್ಗೆ ಒಂದೊಂದು ಕೆಲಸ ಮಾಡೋದು ಬಿಟ್ಟು ಅದು ಕೇಳ್ಬೇಕನ್ನಂಗೆ ನನ್ನ ಮನಸ್ಸಿನಾಗ ಪಕ್ಷಿದ್ರಿ. ಮನ್ಯಾಗ ಕೂತ್ರೆ ಕೇಳ್ತಾ ಇದ್ದಿಲ್ರಿ, ಮತ್ತೆ ಅಲ್ಲಿ ಗಿಡ ಹಚ್ಚಿನಿ ಪಕ್ಷಿ ಬತ್ತ. ಅದಕ್ಕೆ ಪಕ್ಷಿ ಏನತ್ತಾರಿ, ನೀ ಗಿಡ ಹಚ್ಚಿಪ್ಪ ನಾ ಇಲ್ಲಿ ಬಂದು ಕೂತ್ಯ, ನಿಂದು ಆಶ್ರಯ ಮಾಡಿಕೊಟ್ಟಿರಿ ನೀವು ನನಗೆ ಮಾಡಿಕೊಟ್ಟಿ ಅಂತ ನನ್ಗೆ ಅವರು ಮಾತಾಡಕ್ ಬರಲ್ಲ. ಅವ್ರು ಅದ್ರ ಆವಾಜಿಗೆ ಸೌಂಡಿಗೆ ನಾನು ಇನ್ನೊಂದು ನಾಲ್ಕು ಗಿಡ ಬೆಳೆಸ್ಬೇಕು ನಂಗೆ ಖುಷಿ ಆಯ್ತು ರೀ. ರೂಪಾಯಿದಾಗ ಬಾಳನೇ ರೀ ನಮ್ಮ ಹೆಣ್ಮಕ್ಳದು ಹೆಲ್ಪ್ ಸರ್, ಸಪೋರ್ಟ್. 400 ಮಂದಿ ಹೆಣ್ಮಕ್ಳು ನೋಡಿನಿ, ಈಗಿನ ಕಾಲದಾಗ ಸಂತಿ ತಂದು ಕೊಟ್ಟರು, ಲಗುಟ್ಟು ಅಡುಗೆ ಮಾಡಿ ಹಾಕಂಗಿಲ್ಲ ಸರ. ನನ್ನ ಅಂತಿದೆ ನನಗೆ ಪುಣ್ಯ, ನನ್ನ ಹಿಡಿದು ನನ್ಗೆ ಜೀವನ ಪೂರ್ತಿ 40 ವರ್ಷ ಆಯ್ತು ಲಗ್ನ ಆಗ್ರಿ. ಇನ್ನೂ ತನಕ ನಾ ದುಡ್ದು 10 ರೂಪಾಯಿ ನನ್ನ ಅಂತಿ ಕೊಟ್ಟಿಲ್ರಿ. ಏನು ಉದ್ಯೋಗ ಏನು ಮಾಡ್ತೀರಿ ನೀವು? ಉದ್ಯೋಗ ರೀ, ಮೊದಲು ಆಟೋ ಅಂತ ಟೆಲಿಫೋನ್ ಬತ್ತಿತ್ತು, ಕಿತ್ತದ್ರಿ. ಆಟೋ ಇನ್ಸ್ಪೆಕ್ಟರ್ ಅಂತ ನಮ್ಮ ಮಿಸ್ಸೆಸ್ ಕೆಲ್ಸಕ್ಕೆ ಹೋಗಿದ್ದೀರಿ, ಟ್ರಾನ್ಸ್ಫರ್ ಆಗಿ ಹೋರ್ ಸರ. ಈಗ ಮತ್ತೆ ಇನ್ನೇನು ಮಾಡೋದು ಅಂತೇಳಿ ಮನ್ಯಾಗ ರೊಟ್ಟಿ ಅದು ಮಾಡ್ತಾರೆ, ಯಾರೇ ಬಂದು ಹೋಯ್ತಾರೆ. ಅವ್ರದೇ ನಮ್ಮ ಪುಣ್ಯ ರೀ. ಅವರು ನಮ್ಮ ಮಿಸ್ಸೆಸ್ ತಂಗಿ ಮಗ ಒಬ್ಬ ಅದಾನ್ರಿ ಇಲ್ಲೇ ರೀ, ನಮ್ಮಂತೆ ಕೇಳನ್ರಿ. ಅವ್ನು ಜಾಬ್ ಬಂದು ಮಾಡಿವ್ರಿ, 21 ವರ್ಷದ ಅದಾನ್ರಿ. ಈಗ ಅವನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ, ನಮ್ಮ ಮಿಸ್ಸಸ್ಗ್ರಿ ಅವ್ರು ಅವ್ರದಿಬ್ರು ತಂದೋರ್ದು ನನಗೆ ಹಾಕ್ತಾರೆ, ನನ್ನ ಖುಷಿನ ತಕ್ಕ ನನ್ನ ಮಿಸ್ಸಸ್ ನನಗೆ ಬೆಳೆಸ್ಯಾರ್ರಿ, ನನ್ನ ಮಕ್ಕಳ ತಕ್ಕ ಅಂತೇಳಿ ನಾವು ಗಿಡಗಳು ಬೆಳೆಸ್ತೀನಿ. ಅವ್ರು ನನಗೇನು ಹೆಲ್ಪ್ ಮಾಡಲ್ರಿ, ನಮ್ಮ ಮಿಸ್ಸಸ್ ನನಗೆ ಹೆಲ್ಪ್ ಮಾಡ್ಯಾರ, ನಾನು ಗಿಡ ಹಚ್ಚಿ ಗಿಡ್ಕೊಂಡು ಹೆಲ್ಪ್ ಮಾಡಿದ್ರು. ಬರೋಬ್ರಿ, ಈಗ ನಿಮಗೆ ನಿಯಮಿತ ಆದಾಯ ಅನ್ನುವಂಥದ್ದು ಏನಾದರೂ ಅದನ್ನು ಆದಾಯ ಏನಿಲ್ರಿ ಸರ್. ಮತ್ತೆ ಹೆಂಗೆ ಜೀವನ ಹೆಂಗೆ ನಡೀತದ? ಜೀವನ ನಡೈತ್ರಿ ಸರ್, ನಡೈತಿ. ನಮಗೆ ತಿಲ್ಲಕ್ಕೆ ಉಳ್ಳಾಗ ನಮ್ದೇನು ಏನು ಕಮ್ಮಿ ಬಿದ್ದಿಲ್ರಿ. ಅವ್ರು ದುಡಿತಾ ಅವ್ರು ಎಲ್ಲಿ ತನಕ ದುಡ್ಡು ತಂದು ಹಾಕ್ತಾರೆ ಅಲ್ಲಿ ತನಕ ನಾವು ತಿಂತೀನಿ ರೀ, ಎಲ್ಲಿ ತನಕ ಶಕ್ತಿ ಇರ್ತದೆ ಅಲ್ಲಿ ತನಕ ನಾವು ಮಾಡ್ತೀರಿ. ನಾವು ಯಾವುದು ಆಸೆ ನಿರಾಸೆ ಹಂಗೆ ಶ್ರೀಮತಿಯವರು ರೊಟ್ಟಿ ಕಾಯಕ ಮಾಡ್ತಾ ಇದ್ದಾರೆ, ಮಾಡ್ತಾರೆ ಸರ್, ಅದರಿಂದನೇ ನಿಮಗೆ ಆದಾಯ ಬರುವಂತ ನಡ್ದಾರೆ ಸರ್. ಗುಡಿದದು ಯಾರೇ ಏನ್ರಿ ಬಂದ್ರ ತಂದ್ರ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾನು ಕೆಲಸ ಮಾಡ್ಕೊತ ಹೊಂಟೀನಿ ಸರ್. ಅಕಸ್ಮಾತ್ ಒಳಗೆ ಯಾರೇ ಬಂದ್ರಂದ್ರ ಹಿಂಗೆ ಮಾಡ್ಲತ್ತೀನಿ ನಿಮ್ಮ ಕಡೆ ಎಷ್ಟು ಸಾಧ್ಯ ಆಯ್ತು ಸ್ವಲ್ಪ ಹೆಲ್ಪ್ ಮಾಡತ್ತೆ ಹೇಳ್ತೀನಿ. ಅವ್ರು ಕೊಟ್ಟರು ನಮ್ಮ ಸಂತೋಷ ಅದ, ಕೊಡ್ಲಿಕ್ಕೆ ಮಂದಿ ಕೊಡ್ತಾರೆ ತಾಳೆ ನಾ ಮಾಡಿಲ್ರಿ. ಅವ್ರು ಬಂದ್ರಂದ್ರೆ ಅವ್ರು ಖುಷಿಯಿಂದ ಒಬ್ಬರು 100 ಕೊಡ್ತಾರೆ, 50 ಕೊಡ್ತಾರೆ, ಅವ್ರು ಕ್ಯಾ ಕೊಡತ್ತೆ ಹೇಳ್ತೀರಿ, ಕೊಡ್ತಾರೆ. ಕೆಲಸ ಮಾಡ್ದವ್ ಖುಷಿ ಅದಂದ್ರೆ ರೊಕ್ಕ ಕೊಟ್ಟವ್ರು ಖುಷಿಯ, ನಾನು ಮಾಡಿಸಿದ ಖುಷಿಯ, ಭೂಮಿನೂ ಖುಷಿ ರೀ. ಅಂಥ ಭೂಮಿ ನಾ ಮಾಡಿ ಸಿಗ್ಬೇಕಾಯ್ತಾನೆ ಸರ. ನಮ್ಮ ತಾಯಿ ತಂದು ಏನು ಪುಣ್ಯ ಮಾಡ್ಯಾರ ಗೊತ್ತಿಲ್ಲ, ಅದು ನನಗೆ ಸ್ಥಾನ ಸಿಗ್ಬೇಕಾದ್ರೆ ತಪ್ಪು ಸಿಕ್ಕರ್ ಸರ್ ನನಗೆ, ತಪ್ಪು ನಾವು ಮಾಡಿದ್ರೆ ನಮ್ಮಂಥ ಜನ 4 ಮಂದಿ ಇರಲಿ ಅಂತ ಜನ ಮಾಡ್ಕೊಂತು ಎಷ್ಟು ಜನ ಬೆಳೆಸ್ತಾರ ಅದು ನನ್ನ ಮನಸ್ಸಿಗೆ ನಮಗೂ ಖುಷಿ ಹಾಕರಿ. ಇನ್ನೇನು ಇಷ್ಟು ಜನ ನಾ ಬೆಳೆಸಿನಿ ಸರ್ ಮಕ್ಕಳ ತಿಳಿ, ಮಕ್ಕಳಿಗೆ ಉಳ್ಸ್ಕೊಂಡು ಹೋಗೋರು ಬೇಕಲ್ಲ ಸರ್, ಅದು ಮೇನ ಸರ್. ನಾ ಬೆಳೆಸಿದೆ ಬಿಟ್ಟಾದ ಅದಕ್ಕೆ ನನ್ಗೇನೇ ಆಗ್ಲಿರಿ, ಅವಕ ವಾರಸ್ತಾರ ಒಬ್ರು. ಈಗ 20 ವರ್ಷ ಅಂತಂದ್ರೆ ಬಹಳಷ್ಟು ದೊಡ್ಡ ಆಗಿರ್ಬೇಕು ಗಿಡಗಳು, ಅವು ತಮ್ಮಷ್ಟು ನಾವು ಬೆಳೆಯುವಂತಹ ಒಂದು ಸಂದರ್ಭ ಈಗ ಅದ. ಆದ್ರೆ ಅವಕ್ಕೂ ಕೂಡ ಪ್ರೊಟೆಕ್ಷನ್ ಒಂದು ಸಂರಕ್ಷಣೆ ಬೇಕಾಗ್ತದೆ. ಒಬ್ರು ಉಳಿಸ್ಕೊಂಡು ಹೋದ್ರೆ ನನ್ಗೆ ಬಹಳ ಸಂತೋಷ ರೀ, ಅವು ಉಳಿದ್ರೆ ನಾವು ಉಳ್ದಂಗ್ರಿ, ಅವು ಆದ್ರೆ ನಾನು ಹೋದ್ರೆ ನಮ್ಮ ಮಾಡಿದ್ದು. ಈಗ ನಿಮ್ಮ ಕೆಲಸವನ್ನ ಎಲ್ಲರೂ ನೋಡಿದ್ದಾರೆ, ಸುತ್ತಮುತ್ತಲಿನವರು ನೋಡಿದ್ದಾರೆ, ಆಮೇಲೆ ಈ ನಗರದ ಜನ ಕೂಡ ನೋಡಿದ್ದಾರೆ, ಮತ್ತೆ ಅಧಿಕಾರಿಗಳು ಕೂಡ ನೋಡಿದ್ದಾರೆ. ಇಂಥ ಒಂದು ಕೆಲಸವನ್ನ ನಾವು ಕೂಡ ಸಪೋರ್ಟ್ ಮಾಡ್ತೀವಿ, ಅಥವಾ ಇದನ್ನ ಮುಂದುವರಿಸಿಕೊಂಡು ಹೋಗುವಂತ ಒಂದು ಕೆಲಸ ಉಳಿದವ್ರ ಮೇಲೆ ಕೂಡ ಇರ್ತದ. ಬಂದವರು ಈ ಒಂದು ವಿಚಾರವನ್ನ ತಮಗೆ ತಮ್ಮ ಜೊತೆಗೆ ಚರ್ಚೆ ಮಾಡ್ತಿರ್ತಾರ? ಹೆಂಗ ಮಾಡ್ತಿರ್ತಾರೆ ಅಷ್ಟು ಪೂರ್ತೇನೆ, ನನಗೆ ಬೇಕಾಗಿತ್ತು ನಾ ಮಾಡೀನಿ ಸರ್. ನನ್ನಂಗೆ ಅವ್ರದಿರ ನಿಮ್ಮಂಗೆ ನನಗಿಲ್ಲ, ನಿಮ್ಮ ಕೆಲಸ ನನಗೆ ಬರೋಂಗಿಲ್ಲ, ನನ್ನ ಕೆಲಸ ನಿಮಗೆ ಬರೋಂಗಿಲ್ಲ. ನನ್ನ ಮನ್ಸಿಗೆ ಖುಷಿ ಅನ್ಸದ್ರಿ, ಜನ ಬರ್ತಾರೆ ಹೋಗ್ತಾರೆ. ಈಗ ಮೊದಲು ನೀವು ಶುರು ಮಾಡಿದ್ರಿ, 1 ಗಿಡ ಹಚ್ಚಿದ್ರಿ, ಅದರ ನಂತರ 2 ಗಿಡ ಹಚ್ಚಿದ್ರಿ, ಆ ಸಂದರ್ಭದಿಂದ ಹಿಡ್ಕೊಂಡು ಇಲ್ಲಿ ತನಕ ಆ ಗಿಡಗಳನ್ನ ಹಚ್ಚುವುದು, ಆಮೇಲೆ ಅವುಗಳನ್ನ ತರುವುದು, ಅವುಗಳಿಗೆ ಖರ್ಚು ಮಾಡುದು, ನೀರು ಕೊಡುದು, ಮತ್ತೆ ಗೊಬ್ಬರ ಕೊಡುದು, ಇಷ್ಟೆಲ್ಲ ಕೆಲಸಗಳನ್ನ ಹೆಂಗ್ ತೋರಿಸ್ಕೊಂಡು ಹೋಗ್ತಾ ಇದ್ರಿ, ಹೆಂಗ್ ಮಾಡ್ತಾ ಇದ್ರಿ? ಗಿಡಗಳು ಹಚ್ಚಿದ್ರೆ ಸರ್ ನೀರ್ ಬೋರ್ ಗೀರ್ ಏನು ಇದ್ದಿದ್ದಿಲ್ಲ ಫಸ್ಟ್ ರೀ. ನಾ ಗಿಡ ಹಚ್ಚಿದೆ, ಅದು ಗಿಡ ಏನತ್ತ ನನಗೆ ರೀ, ನಿನ್ನ ಕೇಳಿ ನನ್ನ ನೋಡ್ಕೊಂಡು ಹೋಗೋದು ಕೆಪಾಸಿಟಿ ಇದ್ರ ನೀ ನಮ್ಗೆ ಇಲ್ಲಿ ಹಚ್ಚು, ಇಲ್ಲಾಂತಂದ್ರೆ ಹಚ್ಚಬೇಡ ಅಂದ್ರೆ. ಯಾವಾಗ ಇದು ಹಿಂಗಾರ್ತಾರಲ್ಲ, ನಾನು ಏನೇ ಕಷ್ಟ ಬರಲಿ ನೀನು ಬೆಳೆಸಿ ತೋರಿಸ್ತೀನಿ ಅಂದ್ರೆ ನನ್ನ ತಕ್ಕ ಒಂದು ಸ್ವಲ್ಪ ಮನಸ್ಸಿನಾಗ ಇದು ಬತ್ತರಿ. ಮನೆಗೆ ಗಾರ್ಡನ್ ಕರಿ ಒಂದು 100 ಫೂಟ ಆತವ್ರಿ ಸರ, ಒಂದ್ ದಿವಸ ಗಿಡ ಹಚ್ಚಿದೆ ಮತ್ತ ಅದ್ ನೀರ್ ಬೇಕಲ್ರಿ, ನಾವು ಹೊತ್ತೊಂಡು ಬಂದು ತಂದು ಹಾಕ್ಲಾಕತ್ತಾರ ನೀರ್. ಎಲ್ಲಿಂದ ತರ್ತಿದ್ರಿ? ನಮ್ಮ ಮನೆಯಿಂದ ತಂದು ಗಿಡಕ್ಕೆ ನೀರ್ ಹಾಕಿ ಮನೆಯಿಂದ ತರ್ತಿದ್ರಿ? ಹೊತ್ತೊಂಡು ತೊಂಬರ್ಲಾಕ ಮನೆಗೆ ನೀರ್ ಎಲ್ಲಿಂದ ತರ್ತಿದ್ರಿ? ಮನೆಗೆ ನಳದವ್ರಿ, ನಳ ಐತೆ ಸರ, ಬರ್ತೈತ್ರಿ. ಮತ್ತೆ ಗಿಡ ಹಚ್ಚಬೇಕ ನೀರ್ ಬೇಕಲ್ರಿ. ಹೌದು, ಈಗ ಮಂದಿ ಗಿಡ ಹಚ್ಚದ ಮನ್ಯಾಗ ಹೋಗಿ ಕೂತಾತಾರಿ, ಮತ್ ಗಿಡನು ಹಂಗೆ ಅನ್ನೋದಲ್ರಿ, ಅದು ನಾವು ನಿಮ್ಗೆ ಅನ್ನೋದು ಮತ್ತೆ ಅದನ್ನು ಹಂಗೆ ಅನ್ನೋದು. ನಾವು ತೊಗೊಂಡ್ಬಂದು ನೀರ್ ತಂದು ಹಾಕ್ಲಾಗತ್ತೀನಿ, ನೀರ್ ತರೋ ಟೈಮ್ದಾಗ ರೀ ಒಂದ್ ಸ್ವಲ್ಪ ಎಡಿ ಬಿದ್ದೀನ್ರಿ, ಬೀಳಣ್ಣ ನಮ್ಮ ಮಿಸ್ಸಸ್ ಏನಂದ್ರು ನೀ ಸುಮ್ಮನೆ ಹಚ್ಚಿದೆಲ್ಲ ಹಂಗಾಯ್ತಿ ಅಂತ ಓದಾಡ್ಕೋದು, ಏನ್ ನನ್ಗೆ ಏನ್ ಹಾಕೋದು, ನಾವು ಹತ್ತೊಂಬತ್ತು ಹೋಗ್ತೀನಿ ಇದು ಮಾಡಿ ನಮ್ಮ ಹೆಣ್ಮಕ್ಳು ತಂದು ಹಾಕ್ಲಕ್ ಚಾಲು ಮಾಡ್ಬಿಟ್ರು. ನೀರು ತೊಗೊಂಬಂದು ಹಾಕ್ಲಾಕತ್ತರಿ, ನಾನು ಹಾಕ್ಲಾಕತ್ತೀರಿ ಡಿ ಸಿ ಸಾಹೇಬ್ರ ಅಂತ ಹೋದ್ರಿ ಸರ್ ಭೇಟಿ ಆದ್ರಿ. ಅವ್ರು ಬರೋದ್ರಾಗೆ ನಾವು ಒಂದು ಸ್ವಲ್ಪ ಪತ್ನಿ ನನ್ಗೆ ಅಂದ್ರೆ ಮುಂದೆ ಹೋಗ್ಬಿಟ್ಟೆ, ಯಾವ ಬರ್ತೀರಿ ಸರ್ ಅಂತ ನಿಮ್ಗೆ ಹೇಳಿ ಬರ್ಬೇಕನ್ನ ಬರ್ತೀವ ಅಂತಂದ್ರೆ ಆಯ್ತು ಸರ್ ದೇವನ ಸಾರಿ ಅಂತಂದು ಬಂದಿವ್ರಿ. ಅಕಸ್ಮಾತ್ ನಾವು ನೀರು ನಮ್ಮ ಹೆಣ್ಮಕ್ಳು ನಾವು ತೊಗೊಂಡು ಬರ್ಲಾಕತ್ತಿದ್ರಿ, ನನ್ನ ಬಿದ್ದು ಬಿಟ್ಟಿವ್ರಿ. ಸ್ವತಃ ಡಿ ಸಿ ಸಾಹೇಬ್ರು ಪಾಟೀಲ್ ಸಾಹೇಬ್ರು ಯಾರು ಭಾಳ ಹೇಳ್ಕೊಬಾರ್ಸ್ತಾರ, ಕಾರ್ ಗಾಡಿ ತರಿಸಿ ಸ್ವತಃ ಅವ್ರು ಬಂದು ನನ್ಗೆ ಎಬ್ಸಿದ್ರು ಸರ್ ಡಿ ಸಿ ಸಾಹೇಬ್ರು. ನಮ್ಮ ಮಿಸ್ಸೆಸ್ ಎಲ್ಲ ಮರಿಬೋದ್ರಿ, ಅವ್ರಿಗೆ ನಾವು ಮರಿಲಾರ್ದಂಥದ್ದು ಬಂದು ಎಬ್ಸಿದ್ರಲ್ರಿ, ನಂಗೆ ಖುಷಿ ಆಯ್ತ್ರಿ. ಯಾವಾಗ ಅವ್ರು ಬಂದು ಎಬ್ಸ್ಯಾರಪ್ಪ ತಂದ ಬಳಕ ನಂಗೆ ಬೋರ್ ಹೊಡ್ಸಿ ಕೊಟ್ಟಾರಪ್ಪ ತಂದ ಬಳಕ ಅವ್ರ ಹೆಸರು ಉಳಿಸ್ಬೇಕನ್ನಾರಿ. ಬೋರ್ ಹೊಡ್ಸಿ ಕೊಟ್ಟರಲ್ರಿ, ನಾ ಗಿಡ ಬೆಳೆಸೋದು ದೊಡ್ಡ ಮಾತಲ್ರಿ, ಬೋರ್ ಹೊಡೆದವಲ್ರಿ, ನಾ ಬೋರ್ ಹೊಡ್ಸ್ಕೊಟ್ಟಿಯಪ್ಪ ನೀ ಎಲ್ಲಿ ಗಿಡ ಬೆಳೆಸಿ ಅಂತಂದ್ರೆ ನನ್ಗೆ ಮಾತಾಡಕ್ಕೆ ಉತ್ತರ ಸಿಗಂದ್ರೆ ಅವ್ರು ಏನು ಮಾಡಲ್ರಿ, ಅದ್ರ ತಕ್ಕ ನಾ ಮಾಡಿ ತೋರಿಸ್ಬೇಕಂದ್ರೆ ಒಂದು ಹಟ್ಟಿ ಬತ್ತರಿ, ಗಿಡ ಹಚ್ಚಿರಿ. ಎಲ್ಲ ಜನ ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ಜನ ಖುಷಿ ಆಗ್ಯಾರಿ. ಅದು ಅರ್ಥ ಮಾಡ್ಕೊಂಡ್ರೆ ಮಂದಿರಿ ಯಾವ ಟಿ ವಿ ಪೇಪರ ನಿಮ್ದು ಎಲ್ಲ ಬರ್ತಲ್ರಿ, ಜನ ಖುಷಿ ಆತ್ರಿ, ಹಿಂಗ ಯಾಕೆ ನಾವ್ ಹಿಂಗ ಅಂದಿವಿ, ಸಾರಿ ಪಾತಾತಾರ, ತಪ್ಪ ಪಾತಾತಾರ, ತೋಳ ಪಾತಾತಾರ, ಕರ್ಕರ ಜನರಿಗೆ ನಿಮ್ ಕಳಕಳಿ ಅರ್ಥ ಆಯ್ತು? ಅರ್ಥ ಆಗ್ಯಾರ ಸರ್. ಯಾವಾಗ ಅರ್ಥ ಆಯ್ತು? ಎಷ್ಟು ವರ್ಷದ ನಂತರ? ಸದ್ರಿ ಒಂದು 7-8 ವರ್ಷ ಹಿಂದೆ ಅರ್ಥ ಆಗ್ಯದ್ರಿ. ಈಗ ಅಷ್ಟಪತಿ ನಾವ್ರ ನಮ್ಮಷ್ಟು ನಾವೇ ಮಾಡ್ಕೋತ. ಎಲ್ಲಿಂದ ಗಿಡಗಳನ್ನ ಎಲ್ಲಿಂದ ತರ್ತಾ ಇದ್ರಿ ನೀವು? ಸಿಂಧಿನ ಬಬ್ಬಸರಿ ತಗೊಂಡ್ಬಂದಿರಿ ಸರ್. ನರ್ಸರಿಯಿಂದ ತರ್ತಾ ಇದ್ರಿ? ಅರಣ್ಯ ನರ್ಸರಿಯಿಂದ ಕೊಂಡು ತಗೊಂಡ್ಬಂದಿರಿ ಸರ್. ಅಲ್ಲಿ ಕೊಂಡೆ ತಗೊಂಡ್ಬರ್ತಾರೆ, ರೊಕ್ಕ ಕೊಟ್ಟು ತಗೊಂಡ್ಬಂದಿರಿ ಸರ್. ಎಷ್ಟು ಒಂದು ಗಿಡಕ್ಕೆ ಎಷ್ಟೆಷ್ಟು ಕೊಟ್ಟಿರಿ? ಒಂದೊಂದು ಗಿಡಕ್ಕೆ 25 ರೂಪಾಯಿ, ಒಂದೊಂದು ಗಿಡಕ್ಕೆ 50 ರೂಪಾಯಿ, ಒಂದೊಂದು ಗಿಡಕ್ಕೆ 100 ರೂಪಾಯಿ ತಗೊಂಡ್ರೆ. ನಮ್ಗೇನು ತಗೊಂಡಿದ್ದು, ನಾವು ರೊಕ್ಕ ತಗೊಂಡು ಕೊಟ್ಟಾರ್ತ ನಾವು ಅನ್ಕೋಬಾರ್ದ್ರಿ. ಅದು ಕೊಟ್ಟಿದ್ದು ಕರೆನ ತಗೊಂಡು ಕರೆ ಇದ್ದಿದ್ದು ಹೇಳ್ಬೇಕಲ್ರಿ. ಕೊಟ್ಟಿ ತಗೊಂಬಂದಿವಿ, ಹಚ್ಚಿದ್ರಿ, ಗಿಡ ಎಲ್ಲ ಬೆಳೆದವ್ರಿ, ಚೆನ್ನಾಗಿದ್ರಿ. ಈಗ ಒಂದು 2-3-4 ವರ್ಷದಿಂದ ಗಾಳಿ ಬಾಳ್ ಬಿಟ್ಟಿತ್ತು ನೋಡ್ರಿ ಸರ್. ಗಿಡಗಳು ಬಾಳ್ ಬಿದ್ದವ್ರಿ, ಗಿಡಗಳು ಬಾಳ್ ಬಿದ್ದವ್ರಿ. ಕನಿಷ್ಠ ಒಂದು ಇಷ್ಟು ದೊಡ್ಡದಾರ ಗಿಡಗಳು ಎಲ್ಲ ಬಿದ್ದವ್ರಿ ಗಾಳಿಗೆ. ಪರಿಸರ ಮಾಲಿನಿ ಆಫೀಸ್ ಒಬ್ಬರು ರಮೇಶ್ ಸಾಹೇಬ್ರು ಇದ್ದರೆ, ಅವ್ರು ನಮ್ಮ ಹೆಸರು ಹೇಳಬೇಡ ತಂದರು, ನಾವು ಕಟ್ಟಿವೆ ಅಂತೇಳಿ. ಆದ್ರೆ ನನ್ನ ಆತ್ಮ ತಡ್ಕೊಳ್ಳೋದಾಗಲ್ಲ. ರಮೇಶ್ ಸಾಹೇಬ್ರು ಇರ್ತಾರೆ, ಪರಿಸರ ಮಾಲಿನಿ ಆಫೀಸಾಗಿ ಸಾಹೇಬ್ರು ಇದ್ದರೆ, ಅವ್ರು ಕಂಪೌಂಡ್ ಕಟ್ಟಿಸಿಕೊಟ್ಟು. ನನಗೆ ಏನು ಅನಿಸಿಲ್ರಿ, ನನಗೆ ಅದು ಕಂಪೌಂಡ್ ಕಟ್ಕೊಳ್ಳಿಲ್ಲ ಅವರು, ನನ್ನ ಮನ್ಸಿಗೆ ಅದು ಒಂದು ನೋವು ಆಯ್ತು. ಅದು ಯಾವಾಗ ಆಗಿದ್ದು? ಅದು ಎಷ್ಟು ವರ್ಷದ ನಂತರ ನೀವು ಬೆಳಸಕ್ಕೆ ಶುರು ಮಾಡಿ? ಎಷ್ಟು ವರ್ಷದ ನಂತರ ಆಗಿದ್ದು? ಬಿದ್ದು 2-3-4 ವರ್ಷ ಆಯ್ತು ರೀ. ಅದು ಗಿಡ ಎಷ್ಟು ದೊಡ್ಡದಾರಿ, ಬಹಳ ದೊಡ್ಡ ಇದ್ದು ಗಿಡಗಳು. ಹೌದು, ದೊಡ್ಡ ಏನಾದರೂ ಅದಾರು ಬಡ್ಡಿರ ಅಲ್ಲಿ ಯಾರು ನಿಮ್ಮಂತವ್ರು ಬಂದ್ರೆ ತೋರ್ಸಕ್ಕೆ ಇಟ್ಟಿದ್ದೀವಿ. ವಿಜಯವಾಣಿ ಅವರು, ಪಬ್ಲಿಕ್ ಟಿವಿ, ಟಿವಿ ನಾನು ಎಲ್ಲರೂ ಬಂದ್ರು, ಎಲ್ಲ ತೋರಿಸ್ರು, ಎಲ್ಲ ಮಾಡಿ, ಯಾರು ಏನು ಕೇರ್ ಮಾಡಲಿಲ್ಲ. ನಾನು ಹೋಗಲ್ ಬಿಡೋ ಏನೋ ತರ್ತಾ, ಸುಮ್ಮನೆ ಎಲ್ಲರೂ ಮರ್ಯಾದೆ ಸಿಗ್ಬೇಕ್ರಿ, ಸಿಗಂಗಿಲ್ಲ ಅಂದ ಬಳಕೆ ಯಾಕೆ ದೇವ್ರು ಏನೋ ಅದ ಅನ್ನೋಂತೇಳಿ ಬಿಟ್ಟಿವಿ ರೀ. ಒಯ್ದರು, ನಾವೇನು ಕೇರ್ ಮಾಡೋ. ಆ ರಮೇಶ್ ಸಾಹೇಬ್ರು ಬೆಂಗ್ಳೂರ್ ಕದಾರ ಸರ, ಅವ್ರ ಮಕ್ಕಳಕ್ಕಿಂತ ನನ್ಗೆ ಹೆಚ್ಚು ಕಾಳಜಿ ಮಾಡ್ಯಾರ ಸರ. ಒಬ್ರು ಮಾಡ್ಯಾರಂದ್ರೆ ಮಾಡ್ದವ್ರು ಹೆಲ್ಪ್ ಮಾಡ್ದವ್ರು ಹೆಲ್ಪ್ ಮಾಡ್ಯಾರು ಅನ್ಬೇಕು, ನೆನೆಸ್ಕೋಬೇಕಾಗತ್ತೆ. ಈಗ ನಾವು ಬೆಳಕಿಗೆ ಇಲ್ಲಿ ಬರಬೇಕಾಯ್ತಂದ್ರೆ, ಈ ಸ್ಥಾನಕ್ಕೆ ನಾವು ಬರಬೇಕಾಯ್ತಂದ್ರೆ, ನನಗೆ ಗಿಡದ ಕಾರಣ ಸರ್. ಯಾವ ಜನರದ್ದು ನನಗೆ ಇಲ್ಲರಿ. ಯಾವ್ಯಾವ ಗಿಡಗಳನ್ನು ನೀವು ಅಲ್ಲಿ ಹಚ್ಚಿರಿ? ಇಲ್ಲಿ ತನಕ ನಿಮ್ಮ ಅರಣ್ಯದೊಳಗೆ ಎಷ್ಟು ಯಾವ ಗಿಡಗಳದಾವ? ತೆಂಗಿನ ಮರ ಒಂದು 200 ತೆಂಗಿನ ಮರ ಅದಾರ ಸರ. ಆಲದ ಮರ ರೀ, ಹಳ್ಳಿ ಗಿಡ ರೀ, ಮಾಯಿನ ಗಿಡ ರೀ, ಹುಂಚಿ ಗಿಡ ಅದಾರಿ, ಆಲದ ಮರ ರೀ, ಅಶೋಕ್ ಗಿಡ ರೀ, ಹಲಸಿನ ಹಣ್ಣಿನ ಮರ ರೀ, ಯಾವ್ಯಾವ ನಾನಾ ಥರ ಭಾಳ ಪತ್ರ ಗಿಡ ರೀ, ನಾನಾ ಥರ ಅದಾರಿ. ಇನ್ನು ಅಲ್ಲೇ ಇರ್ತೀನಿ, ಅಲ್ಲೇ ಮಾಡ್ತೀನಿ ಗಿಡಗಳು. ನನಗೆ ಅವೆಲ್ಲ ಯಾವ ಕೆಲವೊಂದು ಗೊತ್ತೂ ಇಲ್ಲ ನಿಮಗೆ ಗಿಡಗಳು? ಇಲ್ರಿ, ಗೊತ್ತಿಲ್ರಿ. ಸುಮ್ ಹತ್ತಿರೋಣ ಹಚ್ಚೋದು, ಬೆಳೆಸೋಣ ಬೆಳೆಸೋದು, ಅದು ಒಂದು ಲೈನ್ ಪ್ರಕಾರ ಹಚ್ಚಬೇಕಾಗಿತ್ತು ರೀ. ಜನ ಅವಾಗ ಯಾರು ಹೆಲ್ಪ್ ಮಾಡ್ಲಿಲ್ರಿ, ಹಿಂಗೆ ಹಚ್ಬೇಕು ಹಿಂಗೆ ಹಚ್ಚಿ, ಯಾರು ಏನು ಮಾಡ್ಲಿಲ್ರಿ. ಎಲ್ಲ ಹಚ್ಚಿಬಿಟ್ಟು ರೀ, ಯಾರೊಬ್ಬರು ಬರ್ತಾರ ಅಲ್ಲಕ್ಕೆ ಹಚ್ಚಿ, ಇಲ್ಲಕ್ಕೆ ಹಚ್ಚಿ ಹತ್ತಾರೆ. ನನ್ಗೆ ಮನಸ್ಸಿಗೆ ಹಚ್ಚಂಗ ಅನ್ಸೋದು ಹಚ್ಚಿರಿ, ನಿಮ್ಗೆ ಹೆಂಗೆ ಬೇಕಂಗೆ ನೀವು ಮಾಡಿ. ಅದನ್ನು ಗಿಡಗಳನ್ನ ಬೆಳೆಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಅಂದ್ರೆ ನಾ ಭಾಳ ಹೇಳ್ಕೊಬಾರ್ಸ್ತಾರ, ಇದು ಬಿಜಾಪುರದಾಗೆ ಅಂಥದ್ದು ಯಾರು ಮಾಡಿಲ್ಲ. ನಾನೇನೋ ತಪ್ಪು ಸಿಕ್ಕದೆ ತಪ್ಪು ನಾ ಮಾಡಿನಿ, ನನಗೆ ಅದು ಜಾಗ ಸಿಕ್ಕಿದ್ದು ನಾ ಮಾಡಿದ್ದೆ, ಅದೇ ನನಗೆ ಸಿಕ್ಕಿದ್ದೆ, ಅದು ದೊಡ್ಡ ಪುಣ್ಯ ರೀ. ಡಿ ಸಿ ಆರ್ ಬೋರ್ ಹೊಡೆದು ಕೊಟ್ಟಿಲ್ಲ ಅಂದ್ರೆ ಈಗ ನೀರಿಂದು ವ್ಯವಸ್ಥಾನು ಡಿ ಸಿ ಆರ್ ಮಾಡ್ಕೊಡ್ತಾರ. ಅವ್ರ ತಕ್ಕ ನಾ ಮಾಡಿನ ಸರ್, ಅವ್ರು ಖುಷಿ ಆಗಂತ ಕೆಲಸ ನಾ ಮಾಡಿನಿ ಸರ್. ಡಿ ಸಿ ಅವ್ರು ಬಂದ 4 ದಿವಸ ಇಲ್ಲಿ ನಮ್ ಕಂಡಿರ್ದ ಸರ್, ಅವೆಲ್ಲ ನಾವು ಸಖತ್ ಅರ್ಜಿ ಕೊಟ್ಟಿದ್ದೀವಿ ರೀ. ಈಗ ನೀವು ಏನು ಕೆಲಸ ಮಾಡ್ತಾ ಇದ್ರಿ, ನೀವು ನಿಮ್ಮ ಮನೆಯವರು ಕೂಡಿ ಗಿಡ ಹಚ್ಚುವಂತ ಒಂದು ಕೆಲಸ, ಅವುಗಳನ್ನ ಸಂಭಾಳಿಸುವಂತ ಒಂದು ಕೆಲಸ ಏನು ಮಾಡ್ತಾ ಇದ್ರಿ, ಇದನ್ನ ನೋಡಿ ನಿಮ್ಮ ಸ್ನೇಹಿತರು, ನಿಮ್ಮ ಸುತ್ತಮುತ್ತ ಇದ್ದವರು, ಅವರು ಬಂದು ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿ ಕೆಲಸ ಮಾಡಿರ್ಬೇಕಲ್ಲ ನಿಮ್ ಜೊತೆಗೆ? ಕೆಲವೊಂದ್ ಮಂದಿ ಬಂದಾರ ಸರ್, ಅವ್ರದೊಂದ್ ಕೆಲಸನ ಬೇರೆ ಇರ್ತೈತ್ರಿ, ಸುಮ್ಮ ಬರ್ದಿರ್ತಾರ, ನಾವ್ ಬೇಡಲ್ಲ, ನಮ್ದೇನ್ ಸ್ವಂತ ಜಾಸ್ತಿ ಅಲ್ದ್ರಿ, ಬರ್ತಾರ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ಯಾರಿ, ಅವ್ರ ಹೆಲ್ಪ್ ತಗೊಂಡಿವ್ರಿ, ಮಾಡ್ಯಾರಿ, ಮಾಡ್ಕೋತ ಹೊಂಟಿವ್ರಿ. ಈಗ ನಾವು ಗಾರ್ಡನ್ ರೀ 20 ವರ್ಷ ಆಗ ಸರ, 20 ವರ್ಷ ಇವತ್ತು ಇಲ್ಲಿ ನಾ ಹೊರಗೆ ಇಲ್ಲಿ ಬಂದೀನಿ ಸರ್. ನಾವು ಅಲ್ಲಿ ಮುಂಜಾನೆ ಬರೋಬ್ಬರಿ ಆರಕ್ಕೆ ನಾವು ಅವಳು ಗಾರ್ಡನ್ ದವಾದ್ನೆ ಅಂದ್ರೆ 6:30 ತನಕ ಎಲ್ಲಿ ಹೊರಗೆ ಹೋಗಂಗಿಲ್ಲ. ಮುಂಜಾನೆ 6 ರಿಂದ ಸಂಜೆ 6 ನಮ್ಮ ಮನ್ಯಾಗ ಏನೇ ಆದರೂ ಹೋಗಿಲ್ರಿ, ಯಾರೇ ಕಾರ್ಯ ಇದ್ರು ಹೋಗಿಲ್ರಿ. ಅವ್ರು ಬೈತಾರ, ಕಾರ್ಯ ಬಂದಿಲ್ಲ ಅಂತ. ಅವನಪ್ಪ ನಿಮ್ಗೆ 2 ಅದಾವ ಮಕ್ಕಳು, ನೀವಿಬ್ರು ಗಂಡ ಹೆಂಡತಿ ಇಬ್ರು ಸಂಭಾಸ್ತೀರಿ, ನನ್ನ ಭಾಳ ಅದಾವು ಸಂಭಾಸ್ತು ನಮ್ಗೆ. ನಾ ಅಲ್ಲಿದ್ರೆ ಅವು ಗಿಡಗಳು ಸಂಕ್ತಾವು, ನನಗೆ ಅದು ಬಿಟ್ಟು ಬರಕ್ಕೆ ಮನಸ್ಸಿಲ್ಲಪ್ಪ. ಆದ್ರೆ ನಮ್ಮ ವಿಶೇಷನ ಕಳಿಸ್ತೀನಿ. ಅಂದ್ರೆ ಯಾವ ಕಾರ್ಯಕ್ಕೂ ನೀವು ಹೋಗಿಲ್ಲ ಇಲ್ಲಿ ತನಕ ಸಂಬಂಧಿಕರ? ನಮ್ಮ ವಿಶೇಷರ್ ಕಳಿಸ್ತೀನಿ ಸರ್. ನಾವು ಹಂಗ್ರಿ, ಮತ್ತೆ ಅದು ನಾನೇ ಹೋಗ್ಬೇಕು ನಂಗೆ ಬತ್ತಂದ್ರೆ, ನಮ್ಮ ಹೆಣ್ಮಕ್ಳಿಗೆ ಅಲ್ಲಿ ಕುಂಡಿರ್ತೀನಿ, ನಾವು ಹೋಗ್ತೀನಿ ರೀ. ಹಂಗೇನು ಅಷ್ಟು ಮಂದಿ ಜೋಡಿ ಅಸಂಗೆ ಹಂಗೇನಿಲ್ರಿ. ಎಲ್ಲ ಕಡೆ ಆ ಕಡೆನೂ ಕರೆ ಆಗಿದ್ರಿ, ಈ ಕಡೆನೂ ಕರೆ ಆಗಿ ಮಾಡ್ಕೊತ ಹೊಂಟೀರಿ. ಇನ್ನೂ ನನಗೆ ಗಿಡ ಬೆಳೆಸ್ಬೇಕು ನಮ್ಗೆ, ನನ್ನ ಮನಸ್ಸಿನಾಗ. ನಿಮ್ಗೆ ಅಲ್ಲಿ ಎಲ್ಲಿ ಬೆಳೆಸ್ಬೇಕಂತದ? ಈಗ ಎಲ್ಲಿ ಜಾಗ ಸಿಕ್ಕರೆ ಕುಲ್ಲ ಜಾಗ ನಮ್ಗೆ ಇಲ್ಲೇ ಅಲ್ಲೇ ಏನಿಲ್ರಿ. ನಾವೊಂದು ಅಲ್ಪ ಮನುಷ್ಯ ಏನೇ ಅವ್ರು ಬಂದು ಕರ್ಕೊಂಡು ಹೋಗಿ ಮಾಡೋದಂದ್ರೆ ಮಾಡಬೇಕು ಅಂತ ಮನಸ್ಸದ ರೀ. ಒಬ್ಬೊಬ್ರು ಏನಾದ್ರು ಅವ್ರದ್ದು ಒಂದು ಚಿಂತೆ ಬೇರೆ ಇರ್ತಾರೆ, ನನಗೆ ಗಿಡ ಬೆಳೆಸ್ಬೇಕು ನನಗೆ ಚಿಂತೆ ರೀ, ಅವ್ರಿಗೆ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಅವ್ರು ಚಿಂತೆ ಇರ್ತಾರೆ, ಎಲ್ಲರೂ ಹಂಗೆ ಇರಂಗಿಲ್ರಿ, ಒಬ್ರು ನೋಡಪ್ಪ ಕರ್ಕೊಂಡು ಹೋಗ್ತಾರೆ, ಹಸ್ತಾ ಇರ್ತಾರೆ, ಬೆಳೆದಾವಪ್ಪ ಅವ್ರು ಖುಷಿಯಾಗಿ ಗಿಡ ಚಲೋ ಆಗಿದೆ ನೋಡಪ್ಪ ಆತತ್ತಾರ ಆಸರ ನಿಮ್ಮ ಆಶೀರ್ವಾದತ್ತೀರಿ, ಅವ್ರು ಖುಷಿಯ ನಾವು ಖುಷಿಯ ಗಿಡನ ಖುಷಿ. ಈಗ ತಾವು ಹೇಳಿದ್ರಿ ತೆಂಗಿನ ಗಿಡಗಳದಾವ ಮತ್ತು ಬೇರೆ ಮಾವಿನ ಗಿಡಗಳದಾವ, ಬೇರೆ ಗಿಡಗಳು ಕೂಡ ಅದಾವ, ಇವು ತೆಂಗಿನ ಕಾಯಿಗಳು ಬಿಟ್ಟಂತ ಸಂದರ್ಭದೊಳಗೆ ಅವನ್ನ ಏನ್ ಮಾಡ್ತಾ ಇದ್ರಿ ನೀವು? ನೋಡಿ ಸರ, ನಾವು ಗಿಡ ಇರಿ ಹರಿಯಂಗಿಲ್ರಿ, ನಾ ಕಾಯಿ ರೀ, ತಳಿ ಬೀಳ್ತಾವ್ರಿ, ತಳಿ ಬಿದ್ದು ಅಂದ್ರೆ ಆ ಕಡೆ ಅಕಸ್ಮಾತ್ ತಿರ್ಗಾಡ್ಕೋತ ಹೋಗಿರ್ತೀನಿ ರೀ, ಬಿದ್ದಿದ್ದು ಅಂದ್ರ ಗೇಟ್ ಕಡೆ ತೊಗೊಂಡ್ಬರ್ತೀನಿ ರೀ, ನನಗೆ ಇವರೇ ಅವರೇ ನಮ್ಗೇನು ಸಂಬಂಧ ಇಲ್ಲರಿ. ಆ ಕಾಯಿ ತೊಗೊಂಬರೋ ಟೈಮ್ದಾಗ ಒಳಗೆ ಯಾರೇ ಬಂದಿರತ್ತಂದ್ರ ಅವ್ರ ರೋಡ್ ಮೇಲೆ ಹೊಂಟಿದ್ರತ್ತಂದ್ರ ಅವ್ರು ಕರ್ದು ಕೊಡ್ತೀವಿ ರೀ, ನಮ್ಮ ಮಾರಂಗಿಲ್ರಿ, ರೊಕ್ಕ ತೊಗೊಳಂಗಿಲ್ರಿ, ನಾ ರೊಕ್ಕ ತೊಗೊಂಡ್ರೆ ಅದು ನನಗೆ ಇದು ಗಿಡದ ಮರ್ಯಾದೆ ಹೋಗ್ತೈತೆ. ನಾ ಗಿಡ ಕಾಯಿ ಅದಲ್ರಿ, ನಾ ಗಿಡ ಹಚ್ಚಬೇಕು, ಕಾಯಿ ಬೆಳೆಸಬೇಕು, ಆ ಕಾಯಿಂದ ಉತ್ಪನ್ನ ತಕ್ಕೋಬೇಕಂತ ನಾ ಹಚ್ಚಿಲ್ಲ. ಬರೋಬ್ರಿ, ನಾಲ್ಕು ಮಂದಿಗೆ ಹೆಲ್ಪ್ ಮಾಡೋದು ಅದು ದೊಡ್ಡ ಮುಖ್ಯ ರೀ. ನಮ್ಮ ಮಾರ್ಕೊಂಡ್ರ ಅಂದ್ರೆ ನಂದು ಇದು ಒಳ್ಳೆ, ನಿಮ್ ಮಾರ್ಕೊಳಕ್ಕೆ ಹಚ್ಚಿ ಏನತ್ತೆ ಗಿಡ ನನಗತ್ತಾರ, ನೀವು ಅನ್ನೋಂಗಿಲ್ಲ, ಜನ ನನಗೆ ಅನ್ನಂಗಿಲ್ರಿ, ಗಿಡ ಏನತ್ತೈತಿ ನಮ್ಗೆ ಹಚ್ಚಿ ಬೆಳೆಸಿ ನೀವು ಮಾರ್ಕೊಳಕ್ಕೆ ಬೆಳೆಸಿ ಅನ್ನತ್ ಅದು ಅದು ಗಿಡ ರೀ. ಅದಕ್ಕೆ ನನ್ಗೆ ಏನಸ್ತ್ರಿ ಮಾಡೋದು ಬೇಡ ಅಂತೇಳಿ ಕೊಟ್ಬಿಡ್ತೀರಿ, ಯಾರು ಬರಲಿಲ್ಲ ಅಂತಂದ್ರೆ ಅಲ್ಲಿ ಇಡ್ತೀವ್ರಿ. ನಮ್ಮ ಮಿಸ್ಸೆಸ್ ಚಂದಿ ಕಳಿಸಿ ಚಾ ತೊಗೊಂಬರ್ತಾರೆ, ಇಲ್ಲಿ ಎರಡು ಕಾಯ್ದ ಹೋಯ್ ಎತ್ತಿ ಹೇಳ್ತೀನಿ ರೀ, ಯಾರು ಅಕಸ್ಮಾತ್ ನಮ್ಮಂತೆ ಕೇಳಕ್ ಬಂದ್ರತ್ತಂದ್ರೆ ಅಲ್ಲಿ ನಮ್ಮನ್ಯಾಗ ಹೋಯ್ ಎತ್ತಿ ನಮ್ಮನ್ಯಾಗ ತೊಗೊಂಡ್ರಿ, ಹಂಗೆ ಕೊಡ್ತೀರಿ, ಭಾಳ ಒಬ್ಬೊಬ್ರಿ ಅಂತಾರ, ನೀವು ಹಂಗೆ ಕೊಡ್ತೀರಿ, ನಮ್ಗೆ ಹಂಗೆ ಒಯ್ಯಲಕ್ಕ ಮನಸ್ಸು ಬರಂಗಿಲ್ಲ ಅಂತ ಎಲ್ಲ ಜನ ಅಂತವ್ರಿಗೆ ಏನ್ ಹೇಳ್ತೀರಿ? ಈಗ ಅವರಿಗೂ ಅದೊಂದು ಅಂತ ಅನಿಸ್ತದ, ಅವ್ರಿಗೆ ಹಂಗೆ ನಾವು ಹಂಗೆ ಒಯ್ಬಾರ್ದು ಅಂತ ಹಂಗೆ ಕೊಟ್ಟಿವತ್ತಂದ್ರ ತಮ್ದು ಹೆಸರು ದೊಡ್ಡ ಸ್ಥಾನ ಬರ್ಲಿ ಅಂತ ಹಂಗೆ ಕೊಟ್ಟಿವತ್ತ ಒಬ್ರು ಅರ್ಥ ಮಾಡ್ಕೋತಾರೆ, ಒಬ್ರು ಹಂಗೆ ಒಯ್ದವ್ರ ದೇವ್ರಿಗೆ ಯೋಗ್ಯ ಆಗಂಗಿಲ್ಲ ಅಂತೇಳಿ ರೊಕ್ಕ ಕೊಡ್ತಾರೆ, ಆ ರೊಕ್ಕ ಗೊಳೆ ಮಾಡ್ತಾರೆ ನಮ್ಮನೆಯ ರೀ, ಎಷ್ಟು ಕೊಟ್ಟಿದ್ದು ಇಷ್ಟು ರೊಕ್ಕ ಗೊಳಗ್ಯಾವ ತೊಗೊತ್ ನಮ್ಮನೆ ಕೊಡ್ತಾರೆ ನನಗೆ, ನಾವು ಕೆಲಸ ಮಾಡ್ತೀವಿ. ನೀವು ಕೆಲಸ ಮಾಡೋದು ಮತ್ತೆ ಗಿಡಗಳನ್ನು ತರೋದು ಇದನ್ನ ಮಾಡ್ತೀವಿ ಮಾಡ್ತೀವಿ ಸರ್. ಈಗೇನು ಗಿಡಗಳು ಹಚ್ಚೋದಿಲ್ರಿ, ಎಲ್ಲ ಜಾಗ ಫುಲ್ ಆಗಿಬಿಟ್ಟೈತ್ರಿ, ಮತ್ತೊಂದು ಕಡೆ ಬೆಳೆಸಬೇಕು ಮಾಡ್ಬೇಕು ಅಂದ್ರೆ ಆಸೆ ಭಾಳ ಅದ ರೀ. ಎಲ್ಲರೇ ನಿಮ್ಮ ದೃಷ್ಟಿ ಒಳಗದ ನಾವು ಇಲ್ಲಿ ಹೋಗಿ ಗಿಡಗಳನ್ನು ಹಚ್ಚಬಹುದು ಮನಸ್ಸಿನಾಗ ಅದಾರಿ, ಇದ್ರ ಬಗ್ಗೆ ನೀವು ಅರಣ್ಯ ಇಲಾಖೆಗೆ ಅವ್ರ ಕಡೆ ಹೋಗಿ ಸಹಾಯ ಮಾಡ್ರಿ ಅಂತ ಹೇಳಿ ಏನಾದ್ರು ಕೇಳಿರಿ ನೀವು? ನಾನು ಗಿಡ ಈಗಂತೂ ಅವ್ರು ನೋಡಿದಾರೆ ನಿಮ್ಮ ಗಿಡಗಳನ್ನು ಹಚ್ಚುವಂತ ಅಲ್ಲೇ ಕೂತ್ ನೋಡ್ಯಾರ ಸರ್, ಇಲ್ಲಿ ಬಂದು ನೋಡಿಲ್ಲ ನಿಮ್ಮಂತವ್ರು ಜನ ಬಂದು ನೋಡ್ಯಾರ, ನಮ್ಗೆ ನೋಡಿದಾರ ನೋಡ್ಯಾರ ಹೇಳ್ತೀವಿ, ನೋಡ್ಲಾರ ನೋಡಿಲ್ಲ. ಈಗ ಸುಮಾರು ಎಷ್ಟು ಜನ ನಿಮ್ಮಲ್ಲಿ ಬಂದು ನೀವು ಬೆಳೆಸಿದ್ದನ್ನು ನೋಡಿ ಆನಂದ ಪಟ್ಟಾರ? ಸಾಕಷ್ಟು ಜನ ಬರ್ತಾರೆ. ನಿನ್ನೊಂದು ಕಾರ್ಯ ಮಾಡಿದೆ ಸರ್, ಅಲ್ಲಿ ಶಾಸನದ ಪಾಟೀಲ್ ಸಾವಿರ ಬಂದ ಎಮ್ ಎಲ್ ಎ ಸಾವಿರ ಬಂದಿದ್ರು, ಅವ್ರು ಏನಂದ್ರೆ ನಾ ಎಮ್ ಎಲ್ ಎ ಆಗಿ ಇಂಥ ನಾವು ಮಾಡಿಲ್ಲ, ನೀ ಮಾಡಿಯಪ್ಪ ಅಂತಂದ್ರೆ ನೀನು ಭಾರಿ ಗೇಡ ಅಂತಂದ್ರೆ ಅವ್ರು ಶಾಸನವ್ರು ಬಿ ಎಸ್ ಪಾಟೀಲ್ ಸಾಹೇಬ್ರಿ, ನಾನು ಜೋಡಿರಿ 15-20 ಮಿನಿಟ್ ಮಾತಾಡಿದ್ರು, ನಾ ಇಷ್ಟೆಲ್ಲ ಮಾಡಿದ್ದು ಮುಟ್ತಾ ತಿಳ್ಕೊಂಡೆ, ರೊಕ್ಕ ಕೊಡ್ತಾ ತಿಳಿದ್ರೆ ನಾ ಇದು ಮಾಡಿಲ್ರಿ, ನೀ ಇಷ್ಟು ಭಾಳ ಬೆಳೆಸಿ ಇಷ್ಟು ಮಾಡಿಪ್ಪ ಅಂತಂದ್ರೆ ನೀ ಭಾರಿ ಗೇಡ, ನೀನು ಇಮ್ಮಿಡಿಯೇಟ್ ನಮ್ಮ ಆಫೀಸ್ಗೆ ಬಂದು ಭೇಟಿ ಆಗತ್ತಂದ್ರು. ಸರ್ ನೀವು ಪ್ರೀತಿ ನಾನು ಎರಡು ಮಾತಾಡ್ದಲ್ರಿ, ನನಗೆ ಎಲ್ಲ ನೀವು ಏನೋ ಸಾಕಷ್ಟು ನನಗೆ ಕೊಟ್ಟಂಗೆ ಆಯ್ತು ರೀ, ನೀವು ಖುಷಿಯ ನಾನು ಖುಷಿಯ ಗಿಡ ಖುಷಿಯ ತಂದ್ರಿ. ಮತ್ತೊಂದು ಅವ್ರ ಭಾಳ ಮತ್ತು ಶಿವಾನಂದ ಪಾಟೀಲ್ ಬಂದಿದ್ದರಿ, ನಿಮ್ಗೆ ನಿಮ್ಮ ಮಂದಿ ಜನ ಇದು ಅದಪ್ಪ ನೀ ಇಷ್ಟು ಮಾಡಿ ಅಂದ್ರೆ ಅವ್ರು ಖುಷಿ ಅವ್ರಿ, ಕೆಲವೊಂದು ಮಂದಿ ಖುಷಿ ಅಂದ್ರಿ, ಅವ್ರು ಅವ್ರಿಗೆ ಅನ್ಸಿದ್ ಅವ್ರು ಅಂದ್ರಿ ನಮ್ಗೆ ಅನ್ಸಿದ್ ನಾವು ಅಂದ್ರಿ, ತೊಂದರೆಗೆ ಅಂದ್ರೆ ಏನಿಲ್ಲ ಸರ, ಮನಸ್ಸಿನಾಗ ಅವ್ರು ಕೊಡಬೇಕು ಮಾಡಬೇಕು ಐತ್ರಿ ಆಸೆ ರೀ, ನಾವು ಹೋಗಿಲ್ರಿ ಹಂಗಾರ ಕೊಡ್ತಾರತ್ತೇಳಿ. ಈಗೇನು ಇಷ್ಟು ಜನ ಬಂದು ನೋಡಿ ಹೋಗಿದ್ದಾರಲ್ಲ, ಅವರು ನಿಮ್ಮಿಂದ ಪ್ರೇರಣೆ ತಗೊಂಡು ಏ ನಾವು ಇಂಥ ಒಂದು ಕೆಲಸ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಪರಿಸರಕ್ಕೆ ಅಂತ ಹೇಳಿ ಯಾರಾದರೂ ಮುಂದಾಗಿ ತಮ್ಮ ಏರಿಯಾದೊಳಗೆ ಅಥವಾ ತಮಗೆ ಎಲ್ಲಿ ತಿಳಿತ ಅಲ್ಲಿ ಗಿಡಗಳನ್ನು ಹಚ್ಚಿ ಪೋಷಿಸುವಂತಹ ಕೆಲಸ ಮಾಡಿದ್ದು ನಿಮಗೇನಾದರೂ ಗೊತ್ತಾಗ್ಯದ? ನಮ್ದು ನೋಡೇ ಮತ್ತವ್ರು ಅವ್ರು ತಮ್ಮ ಮಾಡ್ಕೊಂಡಾರೆ, ನಮ್ ಕರ್ದಿಲ್ರೆ ನಾವ್ ಅಲ್ಲಿ ಹೋಗಿಲ್ರಿ, ಮಾಡಿದ್ದಾರೆ ಬಹಳಷ್ಟು ಜನ ಮಾಡಿದ್ದಾರೆ ಅಂತೀರಿ? 20 ಜನ ಮಾಡ್ಯಾರ ಸರ್, ನಾ ಮಾಡಿದ್ನಲ್ರಿ, ಈಗ ಇಂತ ಶದ್ ಒಳಗ್ ಬಂದ ಒಬ್ರು ತೊಂದರೆ ಮಾಡ್ತಿರ್ತಾರ, ಇದು ಮುರಿಬೇಡ್ರಿ ಅಂತ ನಾನು ಜನ ಮುರಿಬೇಡ್ರಿ ಅಂತಂದ ಕೆಟ್ಟ ಅದ, ಯಾವಾಗ ಮುರಿಬೇಡ ಅಂದಲ್ಲ, ನಾವು ಒಂದು 10 ಗಿಡ ಹಚ್ಚಬೇಕಲ್ಲ, ನಾವು ಒಂದು 10 ಬೇಕಲ್ಲ, 20 ಗಾರ್ಡನ್ ಇಂಪ್ರೂವ್ ಆಗ್ಯಾರ ಸರ್ ನಮ್ದು, ನೋಡಿ ಮುರಿಬೇಡ ಅಂತಂದ ನಿಮ್ಗೆ ನಾವು ಕೆಟ್ಟ ಅದೇನ್ರಿ, ಯಾವಾಗ ನಮ್ಗೆ ಹಿಂಗ ಅಂದ ನಾವು ಒಂದು ಗಾರ್ಡನ್ ಹಿಂಗೆ ಮಾಡ್ಬೇಕಲ್ಲ, ಮಾಡಿದ್ರಲ್ರಿ ಅವ್ರು, ಅವ್ರು ನೋಡಿ ಮತ್ತವ್ರು ಮಾಡ್ರಿ, 20 ಜನ ಮಾಡಿದ್ರೆ ನಾ ಬರೀ ಮುರಿಬೇಡ ತಂದಿದ್ದಕ್ಕೆ ಅಂದ ನಾ ಕೆಟ್ಟ ಅದೆ, 20 ಮಂದಿ 20 ಗಾರ್ಡನ್ದಾಗ ಬೆಳೆಸಿರೋ ಸರ್, ಅದರಿಂದ ಒಳ್ಳೇದೇ ಆಯ್ತಲ್ಲ ನೀವು, ನನ್ಗೆ ಒಳ್ಳೇದಾಯ್ತಿರಿ ಸರ್, ನನಗೂ ನನಗೂ ಅವ್ರು ಅವ್ರಿಗೆ ಅವ್ರು ಆತಾರ ಈಗ ಯಾರು ಗಿಡ ಮುರಿಲಾಗ್ತಾರ ಅಂದ್ರೆ ಅವ್ರು ಯಾಕೆ ಮುರಿಬೇಡ್ತಾರ ಈಗ ರೀ, ಅದಕ್ಕೆ ನಮ್ಗೆ ನೆನ್ ತೆಗಿತಾರೆ ಸರ್ ಅವರು, ನಾ ಹಂಗಿಲ್ರಿ ನನ್ಗೆ 20 ವರ್ಷ ಗಾರ್ಡನ್ದಾಗ ನಾ ದಕ್ಕಬೇಕಾಯ್ತಂದ್ರೆ ಸರ್ ಒಂದು ನೇತ್ರ ಅದೇ ತಣ್ಣದಕ್ಕೆ ಯಾವ ಮಂದಿ ತೊಂದ್ರೆ ಮಾಡೋದು, ರೊಕ್ಕ ಕೊಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ನಾ ಮಾಡಿದ್ ನಮ್ದು ಹಂಗೇನಿಲ್ರಿ. ಅವ್ರು ನೋಡ್ತಾರೆ ಮುಂದೆ ನಿಂತು ಮಾತಾಡ್ಬೇಕಾದ್ರು ಅವ್ರು ಸ್ವಲ್ಪ ಅವ್ರಿಗೆ ನಮಸ್ಕಾರ ಬರ್ರಿ ಅಣ್ಣ ನೌಕರಿ ಹತ್ತಿರ್ತಾರ, ಅವ್ರ ನಮ್ಮ ನೌಕರಿ ಇರ್ತೈತಿ, ನಮ್ದು ಇದು ಮುಖ್ಯ ಮಾಡ್ತೀರಿ, ಬರ್ತಾರ ಖುಷಿ ಅದಾರೆ, ಯಾವುದು ಟೆನ್ಷನ್ ಗಿನ್ಷನ್ ಏನಿಲ್ರಿ. ನಿಮ್ಮಂಥವ್ರು ಪತ್ರಕರ್ತರು ಟಿ ವಿದವ್ರದ್ದು ಪುಣ್ಯ ಸರ್, ಅದು ನಂದು ಒಳಗಿದ್ದಾರೆ, ಜೈಲ್ದಾಗಿದ್ದೆ ಒಳಗೆ, ಜೈಲ್ದಾಗಿಂದು ನನ್ಗೆ ಯಾರು ಕಂಡು ಹಿಡಲಿಲ್ಲ, ಪಕ್ಷಿ ಕಂಡು ಹಿಡಿದು ಗಿಡ ಕಂಡು ಹಿಡಿದು, ಹೊರಗಿನ ಪಕ್ಷಿಗಳಿಗೆ ಯಾರು ಕಂಡು ಹಿಡಲಿಲ್ಲ, ಟಿ ವಿದವರು ಪೇಪರ್ದವ್ರು ಕಂಡವ. ಅವ್ರು ಬಂದರು, ನನಗೆ ಬೆಳಕಿ ತಂದರು, ನನಗೆ ಅದೇ ಒಂದು ದೊಡ್ಡ ಖುಷಿ ಆಗಿದ್ರಿ ಸರ್. ಅವ್ರು ಖುಷಿ, ನಾನು ಖುಷಿ ರೀ, ಗಿಡನು ಖುಷಿ ರೀ. ಈಗ ನಿಮ್ದೇನು ವಜ್ರ ಹನುಮಾನ್ ನಗರ ಅದ, ಅದೊಂದು ಪರಿಸರನೇ ಬೇರೆ ಆಗಿರ್ಬೇಕಲ್ಲ. ಇಷ್ಟು ವರ್ಷದಿಂದ ನೀವು 2000 ಹೆಚ್ಚು ಗಿಡಗಳನ್ನ ಒಂದೇ ಜಾಗದೊಳಗೆ ಬೆಳೆಸಿದ್ದೀರಿ, ಅದನ್ನ ನೋಡಿದ ಕೂಡಲೇ ಒಂದು ದೊಡ್ಡ ಅರಣ್ಯ ಕಾಣಿಸ್ತದ, ಜನರಿಗೆ ಅದನ್ನ ನೋಡಿ ಆನಂದ ಆಗ್ತದ, ಮತ್ತ ಪರಿಸರಕ್ಕೂ ಒಂದು ಅದ್ಭುತವಾದಂತಹ ಒಂದು ಕೊಡುಗೆಯನ್ನು ನೀವು ಕೊಟ್ಟಿದ್ದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಜನ ಇದನ್ನ ನೋಡಿ ಏನಂತಾರ? ಅಲ್ಲಿ ಗಾರ್ಡನ್ ಹೋಗೋಣ ಅಂತಾರೆ ಜನ ರೀ. ಎಲ್ಲಿ ಗಾರ್ಡನ್ ಆತಂದ್ರೆ ನಾಸಿ ಗಾರ್ಡನ್, ನಾಸಿ ಗಾರ್ಡನ್ ಅಂತೇಳಿ ಅದೊಂದು ರೆಕಾರ್ಡ್ ಆಗಿಬಿಟ್ಟಿರ್ತಾರ. ನಾಸಿ ಗಾರ್ಡನ್ ನಾಸಿ ಗಾರ್ಡನ್ ರೆಕಾರ್ಡ್ ಆಗ್ಬೇಕಾಯ್ತಂದ್ರೆ ಪತ್ರಕರ್ತರಿಂದ ನಾಸಿ ಗಾರ್ಡನ್ ಆತಿರ್ತಾರ, ಅದ ಅವ್ರ ಹೆಸರಿಟ್ಟರು, ನಾ ಹೆಸರಿಟ್ಟಿಲ್ರಿ, ನಮ್ಮ ಹಾಡಿನ ತನ್ನ ಹೆಸರಿಲ್ರಿ. ಪತ್ರಕರ್ತರು ಒಮ್ಮೆ ಬಂದ್ರೆ ಎಲ್ಲಿ ಹೋಗೋಣ ಗಾರ್ಡನ್ ಕತ್ತಂದ್ರೆ, ಯಾವ ಗಾರ್ಡನ್, ಎಲ್ಲಿ ಗಾರ್ಡನ್ ಬಹಳ ಅದಾವ, ನಾಸಿ ಗಾರ್ಡನ್ ನಾಸಿ ಗಾರ್ಡನ್ ಅದೇ ಪಬ್ಲಿಕ್ ಇದು ಆಗ್ಬಿಡ್ತಾರೆ. ಜನ ಅಲ್ಲಿ ಪಿಕ್ನಿಕ್ ಬರ್ತಾರೆ, ಬರ್ತಾರೆ ಬರ್ತಾರೆ, ಅವೆಲ್ಲ ಆಸ್ಪಾಸ್ ಆ ಕಡೆ ಕಡೆ ಅದಾರೆ, ಅವ್ರವ್ರ ಇದಾಗ ನಮ್ಮಲ್ಲೇ ಬರ್ಬೇಕಂತ ಏನಿಲ್ರಿ, ಅವ್ರವ್ರ ಮನ್ಸು ಬರ್ತಾರೆ ಬಂದು ನೋಡಿ ಆನಂದವಾಗಿ ಕಾಲ ಕಳೀತಾರೆ, ನೋಡ್ತಾರೆ ನಮ್ಮ ಹಡದವ್ರು ನೋಡಿ ಅವರು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ, ಏನ್ರಿ ಕಸ ಹೊಡಿತಿರ್ತೀನಿ, ಜನ ಬಂದ್ಸಿಂದ ಅವರು ಒಂದ್ ಸ್ವಲ್ಪ ಬಿಡಿಸ್ತಾರೆ, ನೀರ್ ಬಿಡ್ತಾರೆ, ಚೆನ್ನಾಗಿ ನಡೆದವ್ರೆ. ಈಗ ಮಕ್ಕಳು ಅದೆಲ್ಲ ಬಂದಿರ್ತಾರಲ್ಲ, ಅವರಿಗೆ ನೀವು ಈ ಗಿಡಗಳ ಬಗ್ಗೆ ಹೇಳ್ತೀರಿ? ಅವ್ರ ಮಕ್ಕಳು ಬಂದಿರ್ತಾರೆ ಸರ್, ನಮ್ಮ ಮತ್ತೆ ಕೂತಿರ್ತಾರೆ, ಹುಡುಗರು ಅಭ್ಯಾಸ ಮಾಡ್ಲಕ್ಕ ರೀ, ನೀವು ಶಾಲಿಗೆ ಹೋಗ್ಲಕ್ ಬಂದು ಶಾಲಿಗೆ ಹೋಗ್ತಿರೋ ಇಲ್ಲಿ ಕುಂಡ್ರಲಕ್ ಬಂದಿರೋ ಕೇಳ್ತೀನಿ, ಅವ್ರಿ ಶಾಲಿ ಟೈಮ್ ಏನ ಐತಿ ತತ್ತಾರ, ಕುಂಡ್ರ ಹೇಳ್ತೀನಿ, ನೀವು ಶಾಲಿಗೆ ಹೋಗ್ತೀನಿ ಅಂತೇಳಿ ಇಲ್ಲಿ ಕೂತ್ ಹೋಗ್ಬೇಡ್ರಿ, ನಿಮ್ ಪರಿಚಯ ಪೇಪರ್ ಅದು ಬರೀರಿ, ನಿಮ್ಗೆ ಏನ್ ಬೇಕಾಯ್ತಂದ್ರೆ ಕನಿಷ್ಠ ಸಾಕಷ್ಟು ಮಂದಿಗೆ ನಾ ರೀ, ನಮ್ಮ ಮಕ್ಳಿಲ್ರಿ, ಅದೇ ನಮ್ಮ ಮಕ್ಳಿದ್ದ 10 rupees ಬುಕ್ಕ ತಂದು ಕೊಡ್ತಿದ್ದೀನಿ, ಅಲ್ಲಿ ಗಾರ್ಡನ್ದಾಗ ಯಾರೇ ಬಂದು ಕೂತಿರಂದ್ರಿ ಒಂದು ನೋಟ್ ಬುಕ್ ಕೊಡ್ತೀನಿ ನಾ ರೀ, ನಾವು ರೊಕ್ಕ ಕೊಟ್ರಿ, ನೀವು ನನ್ಗೆ ಕೊಟ್ಟಿರಿ ರೊಕ್ಕ ರೀ, ನನ್ನ ಖರ್ಚಿಗೆ ನೀವು ಕೊಟ್ಟಿರಿ, ನಾ ಅವ್ರಿಗೆ ನಾ ಹೇಳ್ತೀನಿ ಒಂದು ನೋಟ್ ಬುಕ್ ತೋರಿ ತಾನೆ ನಾ ಕೊಡ್ತೀನಿ ರೀ. ಅವ್ರು ಏನಂತಾರೆ ಸರ, 15 ಮಗ ರೀ, ನಾ 63 ನನ್ನ ವಯಸ್ಸಾಗೈತೆ ರೀ, ಅವ 100 ತನಕ ಬದುಕ್ತಾನೆ, ನಾ ಇಂಥ ಗಾರ್ಡನ್ಗೆ ಹೋಗಿದ್ದೆ ನನಗೆ ಇಂಥವ್ರು ಬುಕ್ಕ ಕೊಟ್ಟರು, ಅವ್ರಿಗೆ ನಾ ರೊಕ್ಕ ಕೊಡ್ಬೇಕಾದ್ರೆ ಇಂಥ ಆಫೀಸರ್ ನನಗೆ 100 ಕೊಟ್ಟರು, ಅವ್ರಿಗೆ ನಾ ಕೊಟ್ಟೆ, ಇದು ಓಡಿಸ್ಕೊಂಡ್ರೆ ನೀವು 100 ಕೊಟ್ಟರೆ ನಾ ಕಿಸಿ ಹಾಕೊಂಡು ಕುಂಡ್ರಿ, ಆದರೆ ರೊಕ್ಕ ಚಲೋ ಅದ ಸರ, ಅದಷ್ಟು ಕೆಟ್ಟ ಯಾವುದೂ ಇಲ್ಲ ರೀ, ನಾ ರೊಕ್ಕ ಇಲ್ಲದೇ ಅದೀನಿ ರೀ, ನನಗೆ ಆರಾಮ ಟೆನ್ಷನ್ ಅದ ರೀ, ಆನಂದ ಖುಷಿ ರೀ, ನನಗೆ ಗಿಡನೇ ನನಗೆ ರೊಕ್ಕ ಅದ ರೀ, ನನಗೆ ರೊಕ್ಕ ಐತಲ್ರಿ ಸರ, ಗಿಡಗಳು ಬರ್ತೀನಿ ನೋಡ್ತಾರೆ, ಯಾರು ಬರ್ತಾರ ಕುಂಡಿರ್ತಾರೆ, ಬ್ಯಾಡ ಅಂದ್ರೆ ಜಬಸ್ತ್ ಮಾಡಿ 150 ಕೊಡ್ತಾರೆ, ಅದೇ ಮತ್ತೊಬ್ರಿ ನಾ ಕೊಡ್ತೀನಿ ರೀ, ಈಗ ಒಬ್ಬ ಕೆಲಸ ಮಾಡಕ್ ಬಂದಿದ್ದ, ಇವತ್ತು ಕೆಲಸ ಇಲ್ಲಪ್ಪ ಬೇರೆ ಕಡೆ ಹೊಂಟಿನ ತಂದ, ಬೇಗಂತ ತಾಂಡೆಯಿಂದ ಬಂದಿದ್ರು ಪಾಪ ರೀ, ನನಗೆ ಮನ್ಸಿಗೆ ಹೊಳ್ ಕೆಲಸ ಇದು ಅನ್ಸ್ತ, ಚಾ ಕುಡಿ ಪತ್ರ 20 ಕೊಟ್ಟೆ, ನಂಗೆ ಮತ್ತೆ ದಾರ ಬಂದ ಒಬ್ಬ ನಂಗೆ 100 ಕೊಟ್ಟರು ಸರ್. ಈರಪ್ಪವ್ರೆ, ಈಗ ತಮ್ಮ ಕೆಲಸವನ್ನು ನೋಡಿ ಸಾಕಷ್ಟು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ವೈಯಕ್ತಿಕವಾಗಿ ಇರ್ಬೋದು, ತಮ್ಮನ್ನ ಗೌರವಿಸಿರ್ಬೇಕಲ್ಲ, ಪ್ರಶಸ್ತಿ ಅದೆಲ್ಲ ಕೊಟ್ಟಿರ್ಬೇಕಲ್ಲ. ಪ್ರಶಸ್ತಿ ಅದು ಕೊಟ್ಟಾರ ಸರ, ವಿಜಯವಾಣಿ ಪೇಪರ್ದವ್ರು ನನಗೆ ಸಾಕಾಗಿ, ಈ ಕೊರೋನಾ ಬಂದಿತ್ತು, ಒಂದು 5-6 ಸತಿ ನಮ್ಗೆ ಅನ್ನ ತಂದು ಕೊಟ್ಟರಿ, ಫಸ್ಟ್ ಕನ್ನಡ ಪರ್ವ ಪೇಪರ್ದವ್ರು ರೀ, ಪೇಪರ್ ಹಾಕ್ತೀವಿ ಸರ್, ಬಾಲ್ಕೋಟೆ ಹುಬ್ಳಿ ಸಾವಿರ ಒಬ್ಬರು ಸ್ವಾಮಿಗಳು ನೋಡ್ಯಾರ, ಅವ್ರು ನೋಡಿ ನಮ್ಗೆ ಒಂದು ಚೀಲ ಅಕ್ಕಿ ರೀ, ಗೋಧಿ, ಸಕ್ರೆ ಎಲ್ಲ ತಂದು ಕೊಟ್ಟರು, ಸನ್ಮಾನ ಮಾಡಿದ್ರು, ತಂದು ಕೊಟ್ಟರು. ಮತ್ತೆ ಇದು ಹಿಂದಾಡಿ ಕೊರೋನಾ ಬತ್ತರಿ, ರಮೇಶ್ ಸಾಹೇಬ್ರು ಭಾಳ ನಮ್ಗೆ ಸಾಕಷ್ಟು ನಮ್ಗೆ ಹೆಲ್ಪ್ ಮಾಡ್ಯಾರಿ, ಅವ್ರಂತೂ ನಮ್ಮ ಮರಿಲಾರ್ದಂಗೆ ಮರಿಬಾರ್ದು ಸರ್, ಒಬ್ಬರು ಅನ್ನನ ತಿಂದು ಎಷ್ಟು ಕೊಟ್ಟರು ಅನ್ನ, ಎಷ್ಟು ಕೊಟ್ಟರು ಅನ್ನ, ಒಟ್ಟಿಗೆ ಎಷ್ಟು ಅದ್ರಿ ಅಟ್ಟಿಗೆ ಸರ್, ಆಗಿನ ಪ್ರತಿಯಾಗಿ ನನಗೆ ಅನ್ನ ಹಾಕಲ್ರಿ, ಅದು ಮರಿಲಾಗೋದು, ಅವರು ಕೊಟ್ಟರು, ಸ್ವಲ್ಪ ಸ್ವಲ್ಪ ಮಂದಿ ಎಲ್ಲ ಹೆಲ್ಪ್ ಮಾಡ್ಯಾರ ಸರ, ಒಬ್ಬರು ಅನ್ನ ತಿಂದೀವಿ ರೀ, ಅವ್ರು ನಾನು ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಅವ್ರದ್ದು ಹೆಸರು ಉಳಿಬೇಕು ರೀ, ನಮ್ಮದು ಉಳಿಬೇಕಂದ್ರೆ ಇನ್ನ ಬೆಳೆಸಿದ್ರೆ ನಮ್ದೊಂದು ಹೆಸರು, ನಾವು ಇದ್ದಲ್ಲಪ್ಪ ನಾನು ಆ ಕಡೆ ಬೆಳೆಸಿದ್ರಲ್ಲಪ್ಪ, ಒಬ್ಬರ ಬ್ಯಾಗ್ ಇರ್ಬೇಕ್ರಿ, ಹಲ್ಲಾಗ ಇರಬಾರ್ದು, ಮಾಡ್ಕೋತ ಹೊಂಟಿರಿ ಸರ್. ಅಶೋಕ್ ಪಾಟೀಲ್ ವಕೀಲರು ಅವರೇ ಒಬ್ಬರು ನನಗೆ ನನಗೆ ಅವ್ರು ಯಾವ್ದು ಹೆಣ್ಣು ಮಕ್ಕಳಿದ್ದು ರೀ, ನನಗೆ ಅವ್ರು ಹೆಲ್ಪ್ ಮಾಡಿದ್ದು ವಕೀಲರು, ಪೊಲೀಸರು ಯಾರಿಗೆ ಹೆಲ್ಪ್ ಮಾಡಂಗಿಲ್ಲ ಅವ್ರು, ಅವ್ರಿಗೆ ವಕೀಲರು ನಮ್ಗೆ ರಾತ್ರಿ 12 ಮನೆಗೆ ಹೊಲಿಸ್ತಾರ, ಕರೀತಾರ, ಜಡ್ಜ್ ಲೆವೆಲ್ ಅದಾರ ಸರ್, ಅವ್ರು ಕರೀತಾರ, ಮಾತಾಡ್ತಾರ, ಅವ್ರು ಗಿಡ ಬೆಳೆಸಿ ಅವ್ರಿಗೆ ಖುಷಿ ಅನಿಸಿ ಸಾಕಷ್ಟು ನಮ್ಗೆ ಕೊಟ್ಟಾರ ಸರ್. ಒಟ್ಟಿನೊಳಗೆ ನಿಮಗೆ ಈ ಗಿಡ ಬೆಳೆಸಿದ್ರಿಂದಾಗಿ ಜೀವನದೊಳಗೆ ಸಾಕಷ್ಟು ಆನಂದ ತೃಪ್ತಿ ಸರ್. ಒಂದೇನೋ ನಾವು ಈ ಪರಿಸರ ಸಲುವಾಗಿ ನಾ ಏನೋ ಒಂದು ಒಳ್ಳೆ ಕೆಲಸ ಮಾಡೀನಿ ಅನ್ನುವಂಥದ್ದು ಒಂದು ಹೆಮ್ಮೆ ಕೂಡ ತಮ್ಮಲ್ಲಿ ಅದ. ನಾವು ಮಾಡಿದ್ನತ್ತಳಿ ನಾವು ಗಿಡ ಬೆಳೆಸಿವತ್ತ ನಾವು ಹೇಳ್ಕೋಬಾರ್ದು ಸರ್. ಬರೋಬ್ರಿ, ಆದ್ರೆ ಮಾಡಿದ್ದಂತೂ ಖರೆ ಅಲ್ಲ. ಮಾಡಿದ್ವಿ ರೀ, ನಾ ಇಂಥ ವ್ಯಕ್ತಿ ಇಂಥ ಕೆಲಸ ಮಾಡಲ್ಲಪ್ಪ, ನಾವು ಮಾಡ್ಬೇಕಲ್ಲ ಮಂದಿಗೆ ಅರಿವು ಬರ್ಬೇಕ್ರಿ. ನಾವೊಂದು ಏನೋ ನಿರುಪರಾಧಿ ಈಶಾದ ನಿಮ್ಗೆ ಮತ್ತೊಂದು ಕಡೆ ಎಲ್ಲರೂ ಆದ್ರಿ ಒಂದು ಗಿಡಕ್ಕೆ ಪೂಜೆ ಮಾಡತ್ತೆ ಆದ್ರು ಅವಾಗ ಅಷ್ಟೇ ಬರಬೇಡ್ರಿ ಸರ್. ಅವ್ರು ಹೇಳಾರ್ತಾಳೆ ಬರಬೇಡ್ರಿ, ನೀವು ಆ ಕಾಯಿ ಕರ್ಪುರ ದೇವ್ರಿಗೆ ಅಲ್ಲಿ ಇಲ್ಲಿ ಕಾಯಿ ಹೊಡ್ದಿರಿ ಮಾಡ್ತಿರ್ತೀರಿ ಅಂಥ ಕೆಲಸ ಮಾಡಬೇಡ್ರಿ. ನಿಮ್ಗೆ ಒಳ್ಳೇದಾಗಬೇಕಾಯ್ತಂದ್ರೆ ಗಿಡಕ್ಕೆ ಒಂದು ಚೇರ್ ನೀರು ಹಾಕಿ ನಮಸ್ಕಾರ ಮಾಡ್ರಿ. ನಿಮ್ಗೆ ಅದೇ ದೊಡ್ಡ ಪುಣ್ಯ. ನನಗೆ ಗಿಡ 20 ವರ್ಷ ಬೆಳೆಸಿದ್ನಲ್ಲ ಸರ್, ಗಿಡದ ಬೆಲೆ ಏನದ ಅದ್ರ ಅರ್ಥ ಮಾಡ್ಕೊಂಡಾರ ಅರ್ಥ ಆಗಿದ್ರಿ. ಅರ್ಥ ಮಾಡ್ಕೊಳ್ಳಾರ ಅರ್ಥ ಆಗಿಲ್ಲ ಸರ್. ಅದು ಗಿಡದ ಅರ್ಥ ಮಾಡ್ಕೋಬೇಕಾದ್ರೆ ಯಾರು ಕಂಡು ಹಿಡ್ದಿಲ್ಲ ಅದು. ನನ್ನ ನಾ ಕಂಡು ಹಿಡ್ದೀನಿ ಸರ್ ಗಿಡದ ಬೆಲೆ ಏನದ ಅನ್ನೋದ್ರಿ. ಹೂವ ಕಾಯಿ ಕಟ್ಟಿಗೆ ತಪ್ಪಲ ನೆಳ್ಳ ಎಲ್ಲಾ ತರ ಅದು ಕೊಡ್ತೈತ ರೀ. ಮನುಷ್ಯ ಏನ ಹೇಳ್ತಾರೆ ಮುಟ್ಟಂಗ್ಲಿ ಯಾರು ಗಿಡಕ್ಕೆ ಬಿತ್ತಂದ್ರೆ ನಮ್ ಮನೆಗೆ ಉಪಯೋಗ ಆಗ್ತದೆ. ಅದು ಜೀವನ ತಿದ್ರು ಉಪಯೋಗ ಅದ್ರಿ, ಸತ್ರನು ಉಪಯೋಗ ಅದ ಸರ್. ಅದು ಈಗ ನಿಮ್ಮ ಏನು ಬೆಳೆಸಿದಂತ ಒಂದು ಅರಣ್ಯ ಅದ, ಅದನ್ನ ತೋರಿಸೋದಕ್ಕೆ ಟೀಚರ್ಸ್ ಅಂದ್ರ ಶಾಲಾ ಗುರುಗಳು ಏನಿರ್ತಾರೆ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದಾರ ತಮ್ಮ ಶಾಲೆಯಿಂದ? ಎರಡ್ ಮೂರ್ ಸತ್ಯ ಬಂದಾರ ರೀ. ಸಾಯಿ ಪಾರ್ಕ್ದಾಗ ರೀ ಪ್ರಾರ್ಥನಾ ಶಾಲೆ ಅದ ಸರ. ಒಬ್ರು ಅಲ್ಲಿ ಶಾಲಿಗೆ ಹೋಗ್ತಿದ್ರು, ಬರ್ತಿದ್ರಿ. ಅವರು ಬಿರಾದಾರ ತಳ್ಳಿರಿ, ಬರ್ತವ್ರು ದಿನಾನು ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಆತಾರೆ ಎಲ್ಲ ಬರ್ತಾರೆ ಹೇಳ್ತಾರೆ. ಹಂಗೆ ಹೋಗ್ತಾರೆ ಅನ್ಕೋತ ಅನ್ಕೋತ ಕೂತಿರಿ. ಅವ್ರತ್ತೆಲ್ಲ ಏನು ಬರ್ತೇನೋ ರೀ, ಪ್ರಜಾವಾಣಿ ಪೇಪರ್ದವ್ರಿಗೆ ಕರ್ಕೊಂಬಂದ್ರಿ, ತೋರಿಸಿದ್ರು. ಅವರು ನಂದು ಪೇಪರ್ದಾಗ ಬರ್ತ್ರಿ, ನಂದು ಅವ್ರ ಪೇಪರ್ದಾಗ ಹೇಳಿ ಹಾಕಿಸಿದ್ರಿ. ನನ್ನ ಮನಸ್ಸು ಖುಷಿ ಆಯ್ತು ರೀ, ಅವ್ರ ಮನಸ್ಸು ನಾವು ಖುಷಿ ಮಾಡ್ಬೇಕಲ್ಲ. ನಂದು ಒಬ್ಬನ ನನ್ಗೆ ನೀವು 100 ರೂಪಾಯಿ ಕೊಟ್ಟಿರಿ, ನಾ ಒಬ್ಬನೇ ತಿಂದ್ಕೊಂಡ್ರಿ, ಆದ್ರೆ ಮತ್ತೊಬ್ರು ಜನಕ್ಕೆ ನಾ ಹಣ್ಣು ಹೆಲ್ಪ್ ಮಾಡ್ಬೇಕ್ರಿ. ಅದು ಮನುಷ್ಯ ಅತ್ತಾರ ಅವ ಮಾಡಿದ್ರಿ. ಒಂದು ನನಗೂ ಏನಾಗ್ತೀರಿ, ಅದೊಂದು ಪ್ರೋಗ್ರಾಮ್ ಇತ್ತು ಗ್ಯಾದರಿಂಗ್ ಜೆಂಡಾ ಎಸ್ರಿ ಅಲ್ಲಿ ಹೋದಿನಿ ಸರ. ಅವ್ರು ಮತ್ತೆ ಹೇಳಿದ್ರೆ ಸ್ವಲ್ಪ ಇದಂತಾರೆ, 175 ಮಕ್ಕಳು ಇದ್ದು ಸರ್ ಅಲ್ಲ ರೀ. ನಂತೆಲ್ಲ ಏನು ಬರ್ತೀರಿ, ಒಬ್ರು ಅಶೋಕ್ ಪಟ್ಲ ಹತ್ತು ಹೋಗಿಲ್ರಿ, 2,000 ರೂಪಾಯಿ ಖರ್ಚಿಗೆ ಹತ್ತು ಹತ್ತು ಕೊಟ್ಟರು ನನಗೆ ಸರ್. ಇವತ್ತು 2,000 ರೂಪಾಯಿ ಕೊಡ್ತೀರಿ, ನಾ ತೊಗೋತೀನಿ. ನಾಳೆಗೆ ನನಗೆ ಅಕಸ್ಮಾತ್ ಒಮ್ಮೆ 5,000 ರೂಪಾಯಿ ಬೇಕಾಯ್ತಂದ್ರೆ ಹೆಂಗೆ ರೀ, ಅದಕ್ಕೆ ನಿಮ್ಗೆ 2,000 ಬೇಡ್ರಿ ಅಂತ ನಂದೆ. ಅದು ಕುಡಿದು ತೊಗೋದು ಏನಿರಲಿ, ಮೊದಲು ರೊಕ್ಕ ತೊಗೊತ್ತಲ್ಲ ಜಬಸ್ತಿ ಮಾಡಿ ನನಗೆ 2,000 ಕೊಟ್ಟರು ತೊಗೊಂಡೆ. ನನಗೆ ಅದು ಪ್ರಾರ್ಥನಾ ಸಲ ವಾಸ್ತವ ನನಗೆ ಹೆಲ್ಪ್ ಮಾಡಿದ್ರಲ್ರಿ. ನಾನು ತೆಲ್ಲಾಗಿ ಏನು ಬರ್ತೀರಿ, ನನ್ನ ಅಂತಕ್ಕೆ 1,700 ರೂಪಾಯಿ ಇದ್ರು ಸರ್. 3,700 ರೂಪಾಯಿ ನೋಟ್ಬುಕ್ ಪೆನ್ನ ತೊಗೊಂಡಿನ್ರಿ. 3,700 ನೋಟ್ಬುಕ್ ಪೆನ್ನ ತೊಗೊಂಡ್ಸಿದ್ರೆ ಪ್ರಾರ್ಥನಾ ಶಾಲಿ ಜೇಂಡ ಯಾವುದೇ ಶಾಲಿ ಹುಡುಗರು ಕೊಟ್ಟೆ ರೀ. ಆ ಹುಡುಗರು ಒಟ್ಟು ಸೆಲೆಕ್ಟ್ ಮಾಡಿದ್ರು ಸರ್. ನೋಟ್ಬುಕ್ ಬೆಲೆ 10 ರೂಪಾಯಿ 5 ರೂಪಾಯಿ ರೀ. ನಾ ಸಾರಿ 2,000 ರೂಪಾಯಿ 10 ರೂಪಾಯಿ 20 ರೂಪಾಯಿ ಬೆಲೆ ಇದ್ದವು ರೀ. ಅವ್ರು ಒಟ್ಟು 275 ಹುಡುಗರು ನನಗೆ ಹೆಲ್ಪ್ ಮಾಡಿದ್ರು, ಸೆಲೆಕ್ಟ್ ಹೊಡೆದ್ರಿ ರೀ. ನನಗೆ ಅದು ಖುಷಿ ಆಯ್ತು ರೀ. ಮತ್ತಿನ್ನ ಬೆಳೆಸ್ಬೇಕು ಮನ ಎಂಥದನ್ನ ಇದು ಮಾಡ್ಬೇಕಂದ್ರೆ ಮಾಡಿದ್ರಿ. ಅವರು ಭಾಳ ನನಗೆ ಮರ್ಯಾದೆ ಕೊಟ್ಟರು, ಗಿಡಗಳು ಬೆಳೆಸ್ತಾರೆ ರೀ, ಎಲ್ಲ ಖುಷಿದಾರಿ. ನಾ ಬೆಳೆಸ್ಬೇಕು, ಶಾಲಿ ಹುಡುಗರು ಕಲ್ತ ನೀವೆಲ್ಲ ನಿಮ್ದು ಆಸ್ತಿ ಕಸ್ಕೋಬೋದು ಸರ. ನೀವು ಕಲ್ತಿದ್ದೆ ಯಾರಿಗೆ ಕಸ್ಕೊಳಕ್ ಬರಂಗಿಲ್ಲ. ಇನ್ನೂ ಇಂಥ ಬೆಳೆಸ್ಬೇಕು, ಇನ್ನ ನನ್ನ ಜನ ಹೆಚ್ಚು ಬೆಂಬಲ ಕೊಡಲಿ, ನಾನು ಬೆಳೆಸ್ಬೇಕು ಅಂತ ನಂದು ಇದು ಒಂದೇ ಆಸೆ. ಒಳ್ಳೇದು ಈರಪ್ಪ ನಾಶಿಯವರೇ, ತಮ್ಮ ಪರಿಸರ ಪ್ರೇಮ ಅನುಪಮವಾದದ್ದು, ತಮ್ಮ ಕೆಲಸ ಅಸದೃಶವಾದದ್ದು. 2,000ಕ್ಕಿಂತ ಹೆಚ್ಚು ಗಿಡಗಳನ್ನ ತಮ್ಮ ಮಕ್ಕಳಂಗೆ ತಾವು ಪೋಷಣೆ ಮಾಡಿ ಬೆಳೆಸಿದ್ದೀರಿ. ಒಂದು ಅದ್ಭುತವಾದಂತಹ ಒಂದು ಆಸ್ತಿಯನ್ನ ತಾವು ನಿರ್ಮಾಣ ಮಾಡಿದ್ದೀರಿ. ಮುಂದೆ ಏನು ಮಕ್ಕಳಿಗೆ ಒಂದು ಒಳ್ಳೆ ಪರಿಸರವನ್ನ ನಿರ್ಮಾಣ ಮಾಡಿ ತಾವು ಕಾಣಿಕೆಯನ್ನ ಕೊಟ್ಟಿದ್ದೀರಿ. ಇಂಥ ಒಂದು ಕೆಲಸ ಇನ್ನು ಮುಂದಿನ ದಿವಸಗಳಲ್ಲಿ ಸಹಿತ ನಿಮ್ಮ ಕೈಯಿಂದ ಇನ್ನೂ ಹೆಚ್ಚಾಗಲಿ, ವೃದ್ಧಿಯಾಗಲಿ ಅಂತ ಹೇಳಿ ನಾವು ಹಾರೈಸ್ತೀವಿ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9881618599 ಸರ್. ಆತ್ಮೀಯರೇ, ಈರಪ್ಪ ನಾಶಿಯವರ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 9808016185 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಈರಪ್ಪ ನಾಶಿಯವರ ಜೊತೆಗೆ ಮಾತಾಡಬಹುದು, ಅವರ ಅನುಭವಗಳನ್ನು ಕೇಳಬಹುದು, ಅವರಿಗೆ ಈ ಅರಣ್ಯ ಬೆಳೆಸುವಲ್ಲಿ ಮುಂದಿನ ದಿನಗಳಲ್ಲಿ ಸಹಕಾರ ಕೂಡ ನೀಡಬಹುದು. ಒಳ್ಳೆಯದು ಈರಪ್ಪ ನಾಶಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ತಾವು ತಮ್ಮ 20 ವರ್ಷಗಳ ಅರಣ್ಯ ಬೆಳೆಸುವಂತಹ ಒಂದು ಏನು ಅನುಭವ ಇತ್ತು ತಮ್ಮದು, ಆ ಅನುಭವವನ್ನ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ಮತ್ತೆ ಅವರಿಗೆಲ್ಲರಿಗೂ ತಮ್ಮ ಈ ಅನುಭವಗಳು ಪ್ರೇರಣೆ ಆಗಲಿ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಪರಿಸರವನ್ನ ಉಳಿಸುವಂತಹ ಒಂದು ನಿಟ್ಟಿನೊಳಗ ಆಗೋಣ ಅನ್ನುವಂತಹ ಒಂದು ಆಶಯದ ಜೊತೆಗೆ ಇಲ್ಲಿ ತನಕ ತಾವೇನು ಸಂವಾದ ಮಾಡಿದ್ದೀರಿ, ಅದಕ್ಕಾಗಿ ತಮಗ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವಿಜಯಪುರದಲ್ಲಿ ಅರಣ್ಯವನ್ನು ಬೆಳೆಸಿ ಪರಿಸರ ಸೇವೆಯನ್ನು ಮಾಡುತ್ತಿರುವ ಈರಣ್ಣ ನಾಶಿ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು